ದೇಶದ ವಿವಿಧ ಶಕ್ತಿ ದೇಗುಲಗಳಲ್ಲಿ ವಿಶೇಷ ಪೂಜೆ, ಹೋಮ, ಆರಾಧನಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶೃಂಗೇರಿ, ಹೊರನಾಡು, ಕೊಲ್ಲೂರು, ಶಿರಸಿ ಸೇರಿದಂತೆ ರಾಜ್ಯಾದ್ಯಂತ ದೇವಿ ಮಂದಿರಗಳಲ್ಲಿ ಪ್ರತಿದಿನ ಅವತಾರ ಅಲಂಕಾರಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಸಾಮಾಜಿಕ ಮಾಧ್ಯಮದ ವ್ಯಸನವು ಯುವ ಪೀಳಿಗೆಯಲ್ಲಿ ಹೃದಯ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ ಎಂದು ಲೋಕಸಭಾ ಸದಸ್ಯ ಹಾಗೂ ಹಿರಿಯ ಹೃದ್ರೋಗ ತಜ್ಞ ಡಾ ಸಿ ಎನ್ ಮಂಜುನಾಥ್ ಹೇಳಿದ್ದಾರೆ. ಅವರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟ ಕೊಡಮಾಡುವ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದರು. ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳ ವ್ಯಸನ ಯುವ ಪೀಳಿಗೆಯಲ್ಲಿ ತೀವ್ರ ಜೀವನ ಶೈಲಿ ಬದಲಾವಣೆ ತಂದಿದೆ. ಇದು ವ್ಯಸನ, ಒಂಟಿತನ, ಖಿನ್ನತೆ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣವಾಗಿದೆ ಎಂದು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸುಧಾರಣೆ ನಾಳೆಯಿಂದ ಜಾರಿ. ಉಳಿತಾಯ ಉತ್ಸವದಲ್ಲಿ ಸ್ವದೇಶಿ ಉತ್ಪನ್ನ ಖರೀದಿಸಲು ಪ್ರಧಾನಿ ಮನವಿ. ರಾಜ್ಯದಲ್ಲಿ ನಾಳೆಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಎಲ್ಲಾ ಸಿದ್ದತೆ. ಹಿಂದುಳಿದ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ನಾಳೆ ಆರಂಭ. ರಾಜ್ಯದ ಶಕ್ತಿ ದೇಗುಲಗಳಲ್ಲಿ ನವರಾತ್ರಿ ಉತ್ಸವದ ಸಂಭ್ರಮ. ಮತ್ತು ಸಾಮಾಜಿಕ ಮಾಧ್ಯಮದ ವ್ಯಸನ ಯುವ ಪೀಳಿಗೆಯಲ್ಲಿ ಹೃದಯ ಕಾಯಿಲೆಗಳಿಗೆ ಕಾರಣ. ಸಂಸದ ಹೃದ್ರೋಗ ತಜ್ಞ ಡಾ ಸಿ ಎನ್ ಮಂಜುನಾಥ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮ ಅರಳಿಕಟ್ಟೆ. ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಕೇಳಿ ಕಾರ್ಯಕ್ರಮ ಅರಳಿಕಟ್ಟೆ. ರಮೇಶಣ, ಓಯ್ ರಮೇಶಣ, ಅಲ್ಲ ನೀನ್ ಹಿಂಗೆ ಓಡ್ಕೊಂಡು ಬಿತ್ಕೊಂಡು ಮಂಡಿ ಪಂಡಿ ಎಲ್ಲ ತರ್ಚ್ಕೊಂಡು ಗಿರ್ಚ್ಕೊಂಡು ಓಡ್ ಬರ್ತಾ ಇದ್ದಲ್ಲ, ಯಾಕೆ ಯಾಕೆ ನಿಲ್ಲು ರಮೇಶಣ? ಅಯ್ಯೋ ನೀನ್ ಮನೆ ಕೆಟ್ಟೋಗ ಸುಮ್ನಿರ್, ಹಿಂದ್ಗಡೆ ನಾಯಿ ಓಡಿಸ್ಕೊಂಡ್ ಬರ್ತಾ ಇದ್ದ ತಡಿಯಪ್ಪ ಬರ್ತವೆ. ಅಲ್ಲ ನೀನ್ ಮನೆ ನಾಯಿ ಸಾಕಿಲ್ಲ, ಏನಿಲ್ಲ, ಯಾವ ನಾಯಿಗಳು ರಮೇಶಣ? ಅಯ್ಯೋ ಈಗ ಕಾಸಿಗೊಂದು ಕೊಸರಿಗೊಂದು ಕೋಳಿ ಅಂಗಡಿ ಕೋಳಿ ಫಾರಂ ಸೇರ್ಕೊಂಡ್ಬಿಟ್ಟು ಯಾರ ನೆಂಟರು ಬರ್ಲಿ ಹಬ್ಬ ಬರ್ಲಿ ಎಲ್ಲ ತಲು ಕೋಳಿ ಅಂಗಡಿ ಹಾಕ್ಬಿಟ್ಟು ರೋಡ್ ರೋಡ್ ಕೋಳಿ ಅಂಗಡಿ ರೋಡ್ ರೋಗ ಪುಕ್ಕ ಕಳ್ಳು ಎಲ್ಲ ಹಾಕ್ಬಿಡ್ತಾರೋ ಬೀದಿಲಿ ಓಡಾಡಂಗಿಲ್ಲ ಕಣ್ಗುರುವೆ. ನಾನು ನಿಮ್ ಮನೆ ತಕ್ಕ ಹೋಗೋಣ, ಅಣ್ಣನ್ ಮಾತಾಡ್ಸ್ಕೊಂಡ್ ಬರೋಣ ಅಂತ ಬರ್ತಾ ಇದೀನಿ, ಒಟ್ಟಾಡ್ಸ್ಕೊಂಡ್ ಬಂದ್ಬಿಟ್ಟು. ಆಯ್ತಾಯ್ತು, ಸಮಾಧಾನ ಇರು. ಅಲ್ಲ ಮಂಡಿ ಎಲ್ಲ ಕಿತ್ತೋಗೈತೆ, ರಕ್ತ ಬೇರೆ ಇಳಿತೈತೆ, ನೀನ್ ಅದಕ್ಕೊಂಚೂರು ನೋಡ್ ಕಳೆದ್ ಬಿಟ್ಬಿಟ್ಟು ಸುಮ್ಮನೆ ಬರ್ರ ಬಿದ್ನು ಅಂತ ಎಳ್ಳೋ ಬೀಳೋ ಅಂತ ಓಡ್ ಬರ್ತಾ ಇದೀಯ. ನೋಡಕ್ ಕೂತ್ಕೊಂಡಿದ್ರೆ ಕಾಲು ಅಗದಾಕ್ ಬಿಡವು. ಹಂಗಂತೀಯ ಇರು, ಇವಕ್ಕೆಲ್ಲ ಒಂದ್ ಪರಿಹಾರ ಏನ್ ಗೊತ್ತಾ? ಅಣ್ಣ ಹತ್ರ ಕೋರ್ಸ್ ಸಿಕ್ಕೇ ಸಿಗ್ತದೆ ನಾಡ್, ಅದಕ್ಕೆ ಬಂದೆ ಕಣ. ಹಂಗಂತ್ಯ ನಾನು ಏನ ಮಾತಾಡ್ಸೋಣ ಅಂತ ಬಂದೆ. ಈಗ ನೋಡಿ ಇದು ಒಂದು ವಿಷಯ ಕೇಳ ನಡಿ ಅಲ್ವಾ. ಈಗ ನಿನ್ ನನ್ ಜೊತೆಲಿ ನಿಧಾನಕ್ಕೆ ಹೆಜ್ಜೆ ಹಾಕು ಆಯ್ತಾ ಅಣ್ಣ. ಶಕ್ರಣ ನೋಡು, ನೀನು ಹಬ್ಬ ದಿನ ಪೂಜೆ ಗೀಜೆ ಇನ್ನು ಮುಗಿಸಿಲ್ವಾ? ಏನ್ ಕತೆ ಹಿಂಗೇನು, ಬರೀ ಬನಿ ಪಂಚಲೆ ತಿರುಗಾಡ್ತಿದ್ಯಲ್ಲ. ಹಬ್ಬ ನಾವೆಲ್ ಮಾಡ್ತೀವಿ ಶಂಕರಣ್ಣ, ನೀನ್ ಒಳ್ಳೆ ನಿನ್ಗೆ ಒಂದು ದೊಣ್ಣೆ ತಗೊಂಡು ಇಟ್ಕೊಂಡ್ ಚೆನ್ನಾಗಿ ಹೊಡಿಬೇಕು ಅನಿಸ್ತದೆ. ಅಂದ್ರೆ ಯಾವತ್ತ ಯಾವತ್ತ ಏನೇನ್ ಮಾಡಕ್ಕಲ್ಲ ಅದನ್ನೇ ಹೇಳ್ತೀನಿ ಅಂತವ. ಹಂಗಲ್ಲ, ನಾನು ಯಾವತ್ ಹಬ್ಬ ಮಾಡ್ತೀನಿ ಅಂತ ಗೊತ್ತಾನೆ ನಿಂಗೆ? ಅಲ್ಲ ಆದ್ರೂ ಹಿರಿಯರಿಗೆ ಎಡೆಡಕ್ಕೆ ಇವತ್ತು ಅಮಾವಾಸ್ಯ ದಿನ ಇಸೇಸ ಅಂತಾರಲ್ಲ, ಅದಕ್ಕೆ ಹಂಗಂತ ಕೇಳಿದ್ನಪ್ಪ. ನೀನ್ ಹಬ್ಬ ಮಾಡ್ಲ ಅನ್ನ ಬಿಡು, ಯಾಕೆ ತಲೆ ಕೆಡ್ಸ್ಕತ್ತೀಯ, ನಮ್ಮನೇಲಿ ಮಾಡಿದಿನಲ್ಲ. ನೋಡು ಈಗ ಹಬ್ಬ ಇವತ್ತಿಂದ ಶುರು ಆಗೋದು, ಇದು ಹೆಚ್ಚು ಕಮ್ಮಿ ದೀವಳಿಗೆ ಅವ್ರಿಗೂ ನಡೀತಾ ಇರ್ತದೆ. ಈಗ ಎಲ್ಲಾರು ಎಲ್ಲರ ಮನೆಗೂ ಹೋಗಕ್ಕಲ್ಲ ಅಂತ ಅನ್ಕೊಂಡು ಹಿರಿಯರು ಇದೊಂಥರ ಮಾಡ್ರ ಅಂತ. ಈಗ ನೋಡು, ಈಗ ಇವತ್ತು ಅಮಾಸೆ ಕಳೆದ 2 ದಿನಕ್ಕೆ ಮಾಡ್ತಾರೆ, ಅಮಾಸೆ ಕಳೆದ 5 ದಿವಸಕ್ಕೆ ಮಾಡ್ತಾರೆ, 9 ದಿವಸಕ್ಕೆ ಮಾಡ್ತಾರೆ, ಆಮೇಲೆ ಆಯುಧ ಪೂಜೆ ಬರ್ತದೆ, ಆಯುಧ ಪೂಜೆ ದಿವಸ ಒಂದಷ್ಟು ಜನ ಮಾಡ್ತಾರೆ, ಆಮೇಲೆ ವಿಜಯದಶಮಿ ದಿವಸ ಒಂದಷ್ಟು ಜನ ಮಾಡ್ತಾರೆ. ಇದು ಹಿಂಗೆಯಾ ದೀವಳಿಗೆ ಕಳೆದ 15 ದಿವಸದವರೆಗೂ ಮಾಡ್ತಾ ಇರ್ತಾರೆ. ಅಂದ್ರೆ ಕಾರ್ತಿಕ ಮುಗಿಸ್ತಾರೆ ಅಂತ. ಕಾರ್ತಿಕದಲ್ಲೂ ಮಾಡೋರು ಕೆಲವರು. ಪಕ್ಷ ಅಂದ್ರೆ ಅಣ್ಣ 15 ದಿವಸ ಅಲ್ಲ, 15 ದಿವಸ ಅದ್ರ ತಂಕಲ್ವೇ ಹಿರಿಯರಿಗೆ ಎಡೆಕಕ್ಕೆ ಒಂದ್ ಸಮಯ ಅಂತ ಸಮಯ. ಅಂದ್ರೆ ಇದು ಹೆಂಗೆ ಗೊತ್ತಾ ರಮೇಶಣ್ಣ, ಈ ಶ್ರಾವಣ ಕಳೆದ್ಮೇಲೆ ಶುರು ಆಯ್ತವೆ ಹಬ್ಬ ಅಂತಂತಾರಲ್ಲ, ಹಂಗೆ ಈ ಶ್ರಾವಣ ಕಳಿತು, ಈಗ ಪಿತೃಪಕ್ಷ ಶುರುವಾಯ್ತು. ಈಗ ಬಿಡು, ಈಗ ಹಬ್ಬದೆಲ್ಲ ಮಾತಾಡಕ್ ಹೋದ್ರೆ ಮನೇಲಿ ಅಡಿಗೆ ಯಾರು ಹೋಯ್ತದೆ, ಆಮೇಲೆ ಊಟಕ್ಕೆ ಹೋಗೋಣ. ಅಲ್ಲ ತಡಿ, ಹಬ್ಬದ ನಿಲ್ಸೋದಕ್ಕಿಂತ ಮೊದಲು ಒಂದ್ ಕೇಳಬೇಕು ನಿನ್ನ. ಏನ್ ಗೊತ್ತಾ ರಮೇಶಣ್ಣ, ಇವತ್ತೇನೆ ಪಂಚಾಯತಿ ಮಾಡ್ಬೇಕು. ಈಗ ವರ್ಷ ವರ್ಷವ ನಾನು ಶಂಕರಣ್ಣನ ಮನೆಗೆ ಹಬ್ಬಕ್ಕೆ ಹೋಯ್ತೇನೆ, ಅವನು ನಮ್ಮ ಮನೆಗೆ ಬರ್ತಾನೆ. ಇದು ಈಗ್ಲಿಂದ ಅಲ್ಲ, ನಮಗೆ ಬುದ್ಧಿ ಬಂದಾಗಲಿಂದ ನಡೀತಾ ಇರೋದು. ಆದ್ರೂ ಮರ್ತ್ಬಿಟ್ಟು ಇವತ್ತು ಹಬ್ಬ ಮಾಡಿಲ್ವ ಅಂತ ಕೇಳ್ತಾನೆ ಹೊಟ್ಟರೋಕಲು ನಂಗೆ. ಅಂದ್ರೆ ಈಗ ಬಂದಲ್ಲ ಈ ನೆಪದಲ್ಲಾದ್ರೂ ಅಣ್ಣೇನಾದ್ರು ವಿಶೇಷ ಮಾಡಿದ್ರೆ ಅದನ್ನ ಸ್ವಲ್ಪ ತಗೊಂಡು ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಅನ್ಕಂದೆ. ಅಲ್ಲ ಅಣ್ಣ ಸಾಮಾನ್ಯ ಇದಕ್ಕೆ ಮಾಡೋದು, ಯಾವ್ದು ಆಯುಧ ಪೂಜೆ ಮಾಡ್ತಾನೆ. ನಾನು ಒಂದು 7:30-8 ಗಂಟೆ ಹೊತ್ತಿಗೆ ಎಡಗಡೆ ಇಕ್ಕಿರ್ತಾನೆ, ಹೋಗ್ಬಿಟ್ಟು ಉಣ್ಕೊಂಬರೋಣ ಅಂತ ಕಾಯ್ತಾ ಇದ್ರೆ ಇವ್ನು ಬಂದ್ಬಿಟ್ಟು ಹಬ್ಬ ಮಾಡಿಲ್ವ ಅಂತ ಕೇಳ್ತದಲ್ಲ, ಹೋಗ್ಬೇಕು ಬಿಡ್ಬೇಕು ನಾನು. ಇದು ಹೆಂಗ್ ಗೊತ್ತಾ ರಮೇಶಣ, ನನ್ನ ಎಂಟ್ರು ಫೋನ್ ಮಾಡ್ತಾಳೆ, ನಾನು ಎಲ್ಲ ರೆಡಿ ಮಾಡಿ ಇಟ್ಟು ಕೊಟ್ಬಿಟ್ಟು ಬಂದಿದ್ದೆ. ಧೂಪ ಹಾಕಾಗಿತ್ತು, ನಾನು ಧೂಪ ಹಾಕಿದ್ಮೇಲೆ ಮನೆ ಒಳಗಡೆ ಒಂದ್ 5 ನಿಮಿಷ ಇರಬಾರ್ದು ಅಂತಾರಲ್ಲ, ಹಂಗೆ ಬಂದೆ. ನೀನ್ ಬೇರೆ ಹಿಂಗೆ ಎದ್ನೋ ಬಿದ್ದೋ ಅಂತ ಓಡ್ ಬತ್ತಿದ್ದಲ್ಲ, ಒಸಿ ಗಾಬರಿ ಆಗ್ಬಿಡ್ತು. ಅಣ್ಣ ಇನ್ನೇನ್ ಮಾತಾಡ್ಕೊಂಡ್ ಆಮೇಲೆ ಹೋಗೋಣಂತೆ ಮನೆ ಕಡೆಗೆ. ಇಲ್ಲಿ ನೋಡಿಲಿ ರಮೇಶ್, ನಾಯಿ ಕಾಟ ಜಾಸ್ತಿ ಆಗ್ಬಿಡ್ತು. ಏನ್ ಹುಡುಗಾಟ ಅಲ್ಲಿ ಬಿಡೋಣ, ಏ ಒಂದೊಂದು ಬೀದಿಲಿ 10-20 ಅವ್ರದೊಂದು ಏರಿಯಾ ಮಾಡ್ಕೊಂಡ್ಬಿಟ್ಟವೆ. ನಾವು ಬೇರೆಯವ್ರು ವಾಸೊಬ್ರು ಹೋಗಂಗಿಲ್ಲ ಅಲ್ಲಿ, ವಿಚಿತ್ರ ಸಮಸ್ಯೆ ಕಂಡ್ಬಿಡೋಣ. ಏ ಜಾಸ್ತಿ ಆಗಬಹುದು. ಅದಕ್ಕೆ ನಂದು ಒಂದು ಪ್ರಿನ್ಸಿಪಲ್ ಐತೆ ರಮೇಶ್ ಅಣ್ಣ. ಏನು ಅಂತ ಅಂದ್ರೆ, ಪ್ರಿನ್ಸಿಪಲ್ ಎಲ್ಲ ಫಾಲೋ ಮಾಡ್ಬಿಟ್ರೆ ನಾಯಿಂದ ಸೇಫ್ ಆಗಿರ್ಬೋದು. ದೊಣ್ಣೆ ಇಟ್ಕೋತಿರ್ಬೇಕು ಅಂತ ಇಲ್ಲ, ನಾನೇ ಮಾಡಿದ ಅಡುಗೆ ತಗೊಂಡೋಗಿ ನಾನು ಹಾಕದ್ ನಾಯಿಗೆ. ಇದು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಅವ್ ತಿನ್ನದಿರ್ಲಿ ರಮೇಶ್ ಅಡ, ಏನೇನು ಬೂಸು ಹೊಡ್ತಿರ್ಲಿಲ್ಲ. ಅಂದ್ರೆ ಈಗ ಹಣೆ ಹೆಂಗ ಹೇಳ್ದ ಅಂತಂದ್ರೆ, ಈಗ ಅವನ್ ಮಾಡಿದ ಅವನ್ಗೆ ಇಷ್ಟ ಆಗಲ್ಲ, ನಾಯಿ ಇಷ್ಟ ಪಡ್ತಾವ ಅಂದಂಗ ಆಯ್ತು. ಈಗ ನಮ್ ಕೃಷ್ಣೇಗೌಡರು ಒಂದ್ ಮಾತು ಹೇಳಿದ್ರು ಕೇಳಿಸ್ಕೊಂಡ, ಅವ್ರ ನಗ ಹಬ್ಬ ಮಾಡಿದ್ರಂತಲ್ಲ, ಅಲ್ಲಿ ಮನೆಗೆ ಹೋದ್ರಂತೆ ಯಾರ್ದ ನೆಂಟ್ರಿ ಎಲ್ಲ ಮುಗಿಸಿದ್ಮೇಲೆ ನಗ ಹಬ್ಬ ಮುಗಿದ್ಮೇಲೆ ಅವ್ರ ನೆಂಟ್ರ ಮನೆ ಹತ್ರ ಬಂದಿ ನೋಡ್ಕೊಂಡು ಅವ್ರ ಹೆಂಡ್ತಿದ್ರಂತೆ, ಏ ಬಂದಿದ್ ಭಾರಿ ಚಂದ ಆತ್ ಬರ್ರಿ ಅಂದ್ರೆ. ಯಾಕೆ ಹಿಂಗಂತೀರ್ರಿ, ನಾನು ಹೇಳಿರ್ಲ ಕೇಳಲ್ಲ ಹಂಗ್ ಬಂದಿನಿ, ಏನಿಲ್ಲ ಬನ್ನಿ ಅಂದ್ರೆ ತಿಂಡಿ ಕೊಟ್ರು, ಕುತ್ಕೊಂಡು ತಿಂತ ಇದ್ರಂತೆ ಉಪ್ಪಿಟ್ಟ. ನೀವು ಬಂದಿದ್ ಭಾರಿ ಅನುಕೂಲ ಆತು, ಯಾಕೆಂದ್ರೆ ಉಪ್ಪಿಟ್ಟು ಉಳಿದಿತ್ತು ಅಂತ. ಏ ಅದೇ ಉಳಿತಿದ್ರಿ, ಬೆಳಿಗ್ಗೆ ಹಾಕಿರ್ ನಾಯಿ ತಿನ್ನೋದು, ಏ ಅದು ತಿಂತಿದ್ದ ಎಲ್ಲರೂ ಊಟ, ಅದಕ್ಕೆ ಬಿಸಿದ್ ಮಾಡ್ತಿದ್ದ ಅನ್ನಂಗೆ ಆತೀಗ. ಹಂಗೆ ನಾನೊಂದಷ್ಟು ವರ್ಷ ಪ್ರಾಕ್ಟೀಸ್ ಮಾಡ್ಬಿಟ್ನಾದ, ಹಂಗ್ ನೋಡಿ ಈ ಒಂದ್ ನಾಯಿ ತಿರುಗಿ ನೋಡಕ್ ನಿಜ ನಿಜ ಅವಕ್ಕೂ ಭಾರಿ ವಿಷಯ ಆಯ್ತು. ಆಮೇಲೆ ಇನ್ನೊಂದೇನ್ ಗೊತ್ತಾ ರಮೇಶಣ, ಅವುವೇ ಈಗ ನಾಯಿಗೆ ಬುದ್ಧಿ ಜಾಸ್ತಿ ಅಂತಾರಲ್ಲ, ಜೊತೆಗೆ ನೀಯತ್ತು ಅಂತಾರಲ್ಲ, ಅದು ರುಚಿನೂ ಜಾಸ್ತಿ ಕಂಡಿಡ್ಕೊಂಡ್ಬಿಡ್ತದೆ. ನೀನ್ ಹೇಳ್ದಂಗೆ ರಮೇಶಣ, ಈ ಕೋಳಿದು ಏನು ಅದು ಒಳ್ಳೆ ರುಚಿ ಹತ್ ಬಿಡ್ತಾವ ಅವಕ್ಕೆ, ಹಂಗಾಗಿ ಬೀದ್ಬಿಲಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ಬಿಡ್ತು. ನೀನ್ ಹೇಳ್ದಂಗೆ ಕೋಳಿ ಅಂಗಡಿಗಳು ಹೆಚ್ಚಾಗ್ಬಿಟ್ಟಕ್ಕಂತ, ಹಂಗಾಗಿ ನಾಯಿಗಳು ಹೆಚ್ಚಾಗ್ಬಿಟ್ಟವಣ. ನೋಡಲ್ಲ ಅವ್ನ ಮಂಡಿ ನೋಡ್ಲಿ ಕಿತ್ಕೊಂಡು ಹೆಂಗ್ ರಕ್ತ ಬತ್ತಕೋತೈತೆ ಅಂತ. ಹಬ್ಬದ ದಿವಸ ಈ ತರ ಮಾಡ್ಕೊಂಡು ಕೇಳಿ ಅಮಾಸ್ಯ ದಿವಸ ಬಿದ್ದಿದ್ದೀನಿ ಅಂದ್ರೆ ನೋಡು ತಪ್ಪು ಅಂತಂದ್ರೆ, ಇವತ್ತು ಕಪ್ಪು ಕತ್ಲೆ ಜಾಸ್ತಿ ಅಲ್ವಾ, ಹಂಗಾಗಿ ಗೊತ್ತಾಗಿಲ್ಲ ನಿನಗೆ. ಅಣ್ಣಯ್ಯ ಈಗ ಈ ಒಂದು ಪರಿಸ್ಥಿತಿಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ನಿನಗೆ. ಈಗ ಇದ್ರ ಬಗ್ಗೆ ಭಾರಿ ಗಂಭೀರವಾಗಿ ನಡೀತೈತೆ ಚಿಂತನೆ ರಮೇಶ್ ಅಣ್ಣ. ಯಾಕೆ ಅಂತ ನಿಂಗೆ ಗೊತ್ತಿರ್ಬೇಕು, ಪೇಪರ್ ಗಿಪ್ಪರ್ ಎಲ್ಲ ಓದ್ತಿರ್ತಿಯಲ್ಲ ನನಗಿಂತ ಚೆನ್ನಾಗಿ, ಇಂಗ್ಲಿಷ್ ಪೇಪರ್ ನ ಬೇರೆ ಓದ್ತಿಯಲ್ಲ. ಈಗ ಸುಪ್ರೀಂ ಕೋರ್ಟ್ ಸ್ವಲ್ಪ ಇದ್ರ ಬಗ್ಗೆ ಕಂಡೀಷನ್ ತಾಂಟ. ಯಾಕೆ ಅಂತಂದ್ರೆ ಇಡೀ ಇದು ನಮ್ಮೂರಿನ ಸಮಸ್ಯೆ ಅಲ್ಲ, ಇಲ್ಲ ಹಾಸನದಲ್ಲ, ಅರಕಲಗೂಡಿಂದಲ್ಲ, ಬೇಲೂರಿಂದಲ್ಲ, ಇಡೀ ದೇಶದಲ್ಲೇ ಆಗಿರೋ ಅಂತ ಒಂದ್ ದೊಡ್ಡ ಸಮಸ್ಯೆ. ಈಗ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಯಾವುದೇ ಸಂಖ್ಯೆ ಜಾಸ್ತಿ ಆದ್ರೂ ರಮೇಶಣ್ಣ, ಅದಕ್ಕೆ ಒಂದು ಆತಂಕ ಅಂತ ಹೇಳಿ ಶುರು ಆಗುತ್ತೆ. ಅಂತ ಅಂದ್ರೆ ಅದಕ್ಕೆ ಬೇಕಾಗಿರೋ ಅಂತ ಆಹಾರ ಆಗ್ಲಿ ಸಿಗೋದಿಲ್ಲ. ಅವಾಗ ಕಟ್ಟಾಟ ಮಾಡೋದು, ಜಗಳಾಟ ಮಾಡೋದು, ಈಗ ಬೀದಿಲಿ ಹೋಯ್ತಿದ್ದ ನಿನ್ನಂತರ ಮೇಲೆ ಎಗರ್ಕೊಂಡು ಇಂಥವು ಜಾಸ್ತಿ ಆಗ್ಬಿಟ್ಟಿದೆ. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈ ನಾಯಿದು ಒಂದು ದೊಡ್ಡ ಸಮಸ್ಯೆ, ಎಸ್ಪೆಷಲಿ ಬೀದಿ ನಾಯಿಗಳಾಗ್ಬೋದು, ಮನೇಲಿ ಸಾಕಿದ ನಾಯಿಗಳಾಗ್ಬೋದು, ಇದರಿಂದ ಬರ ಅಂತ ಒಂದು ಮಾರಕವಾದ ರೋಗ ಐತಲ್ಲ ರಮೇಶಣ, ಅದು ಇವತ್ತು ದೊಡ್ಡ ಆತಂಕ ಉಂಟು ಮಾಡಿರೋದು. ರೇಬಿಸ್ ರೋಗ ಅಂತ ಹೇಳ್ಬಿಟ್ಟು ಕರಿತೀವಲ್ಲ, ಅದು ಭಾರಿ ದೊಡ್ಡ ಆತಂಕ ಉಂಟು ಮಾಡ್ಬಿಟ್ಟೈತೆ. ಯಾಕೆ ಅಂತ ಅಂತಂದ್ರೆ, ಈ ನಾಯಿಗಳ ಜೊತೆ ಸಂಪರ್ಕದಲ್ಲಿ ಯಾರಿರ್ತಾರೆ, ಅಥವಾ ಅದು ಕಚ್ಚಿರ್ಬೋದು, ಅಥವಾ ಅದ್ರ ಜೊಲ್ಲು ಬೇರೆ ತರದಲ್ಲಿ ನಮ್ಮ ದೇಹವನ್ನ ತಾಕ ಅಂತದ್ದು. ಇದಾಯ್ತು ಅಂತ ಅಂದ್ರೆ ಅದರಲ್ಲೇನಾದ್ರೂ ರೇಬಿಸ್ ವೈರಾಣು ಇತ್ತು ಅಂತ ಅಂದ್ರೆ ರಮೇಶಣ್ಣ, ಅದು ಮನುಷ್ಯನ ದೇಹ ಸೇರ್ಕೊಬಿಡ್ತದೆ. ಮನುಷ್ಯನ ದೇಹ ಸೇರ್ಕೊಂಡು ಅದು ತೊಂದರೆ ಕೊಡಕ್ ಶುರು ಮಾಡ್ತದೆ. ಇದಕ್ಕೆ ಚಿಕಿತ್ಸೆ ಇಲ್ವಂತೆ. ಚಿಕಿತ್ಸೆ ಇಲ್ಲ, ಇದು ಒಂಥರೆ ಸೇರ್ಕತ್ತು ಅಂತ ಅಂದ್ರೆ ಗುಣಪಡಿಸೋದು ಇಲ್ಲ. ಇದ್ರದ್ದು ಇನ್ನೊಂದು ದೊಡ್ಡ ಭಯಾನಕತೆ ಹೇಳ್ತೀನಿ ನಾನು. ಇದು ಈಗ ಸಂಪರ್ಕ ಆಯ್ತು ಅಂತ ಇಟ್ಕ ಯಾವ್ದೋ ಒಬ್ಬ ಮನುಷ್ಯನ್ಗೆ, ಇದು ರೇಬಿಸ್ ಇರೋಂತ ಒಂದು ನಾಯಿ ಕಡ್ದು ಬಿಡ್ತು ಅವನ್ಗೆ ಜೊಲ್ಲು, ಬೇರೆ ತರದಲ್ಲಿ ಅವನ ದೇಹ ಸೇರ್ತು. ಸೇರಿದ್ರೆ ಇದು ಏನು, ಎರಡು ದಿವಸ, ಮೂರು ದಿವಸ, ವಾರ, ಹದಿನೈದು ದಿವಸ, ತಿಂಗಳಲ್ಲಿ ಬಗೆಹರಿಯ ಅಂತದ್ದು ಅಲ್ವಂತೆ. ಇದು ವಾರ ಹದಿನೈದು ದಿವಸಕ್ಕೆ ರೇಬಿಸ್ ಬಂದಿರೋ ಲಕ್ಷಣಗಳು ಕಾಣಿಸ್ಕೋಬಹುದು. ಇಲ್ಲ ಅಂತ ಅಂದ್ರೆ 20 ವರ್ಷದವರ್ಗು ಅದಕ್ಕೆ ಟೈಮ್ ಇರ್ತದ. 20 ವರ್ಷದವರ್ಗು, ಇವತ್ತು ನಾಳೆದಲ್ಲ ಸರಿ, ಅದು ಮನುಷ್ಯನ ದೇಹದಲ್ಲಿ ಮೆದುಳು ಸೇರ್ಕಬೇಕಂತೆ. ಅಲ್ಲಿವರೆಗೂ ಅದರ ಪರಿಣಾಮ ಗೊತ್ತಾಗಲ್ಲ, ಗೊತ್ತಾಗೋದಿಲ್ಲ. ಮೆದುಳು ಸೇರಿದ ಮೇಲೆ ಅದು ಅದರ ಲಕ್ಷಣಗಳು, ಅದು ಪರಿಣಾಮ ಇವೆಲ್ಲ ಗೋಚರಿಸ. ಇದು 20 ವರ್ಷದವರ್ಗು ಟೈಮ್ ಐತಂತೆ. ಆಮೇಲೆ ಈಗ ಏನಾಗ್ಬಿಟ್ಟಿದೆ ಅಂತ ಅಂತ ಅಂತ ಅಂದ್ರೆ, ಈಗ ನೀನ್ ಹೇಳಂಗೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗೈತೆ ಅಂತ ಅಂದ್ರೆ ಇದ ನಿಯಂತ್ರಣನೂ ಮಾಡಬೇಕಾಗಿತ್ತು. ಇದ ಮಾಡ್ತಾ ಇಲ್ಲ, ಮಾಡ್ತಾ ಇಲ್ಲ ಅಂತ ಅಂದ್ರೆ ಮಾಡೋದಕ್ಕೆ ಬೇರೆ ಬೇರೆ ಬೇರೆ ಬೇರೆ ತರದ್ದು ತೊಡಕುಗಳು ಇದಾವೆ. ಆಮೇಲೆ ಕಾನೂನಿನ ಚೌಕಟ್ಟಲ್ಲೇ ಮಾಡ್ರಪ್ಪ ಅಂತ ಅಂತ ಅಂದ್ರೆ ಅದುವೇ ಸಾಧ್ಯ ಆಯ್ತು, ನಿಯಂತ್ರಣಕ್ಕೆ ಬರ್ತಾ ಇಲ್ಲ, ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಈಗ ಇವೆಲ್ಲವ ಬೀದಿ ನಾಯಿ ಆಗ್ಬೋದು, ಮತ್ತೊಂದಾಗ್ಬೋದು, ಮಗದೊಂದಾಗ್ಬೋದು ರಮೇಶಣ್ಣ, ಇದಕ್ಕೆ ಕಾರಣ ಯಾರು ಅಂತ ಅಂದ್ರೆ ನಾವೇ, ಖಂಡಿತವಾಗಿಯೂ ನಾವೇ. ಈಗ ಮೊನ್ನೆ ನೋಡು ರಮೇಶಣ್ಣ, ಈ ಡೆಂಗ್ಯೂ ಬಗ್ಗೆ ಡಾಕ್ಟರ್ ಹೇಳ್ತಾ ಇದ್ರು, ಈ ಡೆಂಗ್ಯೂ ರೋಗ ಈ ಮೊದ್ಲೆಲ್ಲವ ಯಾವ್ದೋ ಒಂದ್ ಸೀಸನ್ ಅಲ್ಲಿ ಬರ್ತಾ ಇತ್ತು, ಮಳೆ ಬಂದು ನೀರ್ ನಿಂತ್ಕೊಂಡಂತ ಸಂದರ್ಭದಲ್ಲಿ ಬರ್ತಾ ಇದ್ದಿದ್ದು. ಅದಕ್ಕೋಸ್ಕರ ನೋಡು, May 14 ರಾಷ್ಟ್ರೀಯ ಡೆಂಗ್ಯೂ ದಿನ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಿದ್ವಿ. ಈಗ ಡೆಂಗ್ಯೂ ಹೆಂಗಾಗ್ಬಿಟ್ಟಿದೆ ಅಂತ ಅಂತಂದ್ರೆ ವರ್ಷಪೂರ್ತಿ ಬರ್ತದಂತೆ. ವರ್ಷಪೂರ್ತಿ ಬರ್ತದೆ ಅಂತ ಅನ್ಕೊಂಡು ಡಾಕ್ಟರ್ ಮನೆ ದಿವಸ ಹೇಳ್ತಾ ಇದ್ರು, ವರ್ಷಪೂರ್ತಿ ಯಾಕೆ ಬರ್ತದೆ, ಇದು ಸೀಸನ್ ಅಲ್ಲಿ ಬರ್ಬೇಕಲ್ವಾ, ವರ್ಷಪೂರ್ತಿ ಯಾಕೆ ಬರ್ತದೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರು. ಅದಕ್ಕೆ ಅವ್ರು ಹೇಳಿದ್ರು, ಈಗ ಮೊದ್ಲು ಮಳೆ ಬಂದಾಗ ಅಷ್ಟೇ ನೀರ್ ನಿಲ್ತಾ ಇತ್ತು, ಅಲ್ಲಿ ಸೊಳ್ಳೆ ಮೊಟ್ಟೆ ಇಟ್ಬಿಟ್ಟು ಏನೋ ಮಾಡ್ಕೊಂಡು ಮಾಡ್ತಾ ಇತ್ತು. ಈಗ ಹಂಗಲ್ಲ, ನೀರ್ ನಾವ್ ಎಲ್ಲಾ ಕಾಲದಲ್ಲೂ ನಿಲ್ಲಿಸ್ತಾ ಇದ್ದೀವಿ. ಈಗ ನೀರ್ ನಿಲ್ಲಕ್ಕೆ ಬೇಕಾದಂತ ಒಂದು ವಾತಾವರಣನ ಸೃಷ್ಟಿ ಮಾಡ್ತಾ ಇದೀವಿ ಅಂತ ಹೇಳ್ಬೋದು. ಹೆಂಗ್ ಸೃಷ್ಟಿ ಮಾಡ್ತಾ ಇದೀವಿ? ಈಗ ಟೌನ್ ಗಳಲ್ಲೆಲ್ಲ ಮನೆ ಕಟ್ಟ ಜಾಸ್ತಿ ಆಗಿದೆ, ಕ್ಯೂರಿಂಗ್ ಅಂತ ಮಾಡ್ತಾರ, ನೀರ್ ನಿಲ್ಲಿಸ್ತಾರೆ. ಮನೆ ಒಳಗಡೆ ಫ್ರಿಜ್ ತಂದ ಇಟ್ಕೊಂಡು ಅದ್ರ ನೀರೆಲ್ಲ ಕೆಳಗಡೆ ಎಲ್ಲ ಒಂದ್ ಕಡೆ ಆಗಿರ್ತದೆ, ಅದ್ರೊಳಗಡೆ ನೀರ್ ಇರ್ತದೆ. ಸೊಳ್ಳೆ ಸಾಕಕ್ಕೆ ಮಾಡ್ಕೊಂಡಂಗ್ ಆತ ಈಗ ನಾವು. ಆಯ್ತು, ಬಹಳ ಮುಖ್ಯವಾಗಿ ಇನ್ನೊಂದೇನಾಯ್ತು, ಮಿಕ್ಸಿ ಬಂದ್ಬಿಟ್ರಲ್ ರಮೇಶಣ್ಣ, ಮಿಕ್ಸಿ ಬಂದ ತಕ್ಷಣ ಏನ್ ಮಾಡಿದ್ರು, ಒಳಕಲ್ಲೆಲ್ಲ ತಗೊಂಡ್ಬಿಟ್ಟು ಹೊರಗಡೆ ಇಟ್ಬಿಟ್ಟು ಮುಗಿತ್ ಕತೆ. ಅದ ದಬಾಕಿದ್ರಾಗದು, ದಬಾಕ್ಲಿಲ್ಲ, ಒಳಕಲ್ಲಲ್ಲಿ ಆರಾಮಾಗಿ ನೀರ್ ನಿಂತ್ಕೋತದ, ವರ್ಷಪೂರ್ತಿ ಇರ್ತದ ಅದ್ರೊಳಗಡೆ. ಅದು ಆಯ್ತಾಯ್ತು. ಈಗ ಅದ್ ಕೇಳರು, ಒಳಕಲ್ ದಬಾಕಿರಿ ಸೆನಿ ಇಟ್ಕೊಂಡೈತೆ ಅಂತ. ಈ ಸೆನಿ ಬಿಟ್ಕೊಂಡಾರಿ ಸೆನಿ ಅಲ್ಲ, ಈಗ ದಬಾಕಂಗು ಇಲ್ಲ, ಅದು ಹಿಂಗ ನೇರವಾಗಿ ಕೂಡ ಹಂಗಿಲ್ಲ, ಹಂಗಾಗೈತೆ. ಒಳಗಡೆ ನೀಟಾಗಿ ಇಟ್ಕೋಬೇಕು, ನೀರು ಪಾರ ನಿಲ್ದ ಹಂಗ ಇಟ್ಕೊಂಡ್ರೆ ಅದು ಹೊರಗಡೆ ಹಾಕಿದ್ದೆ ಈಗ ಒಂಥರ ಶನಿ ಆಗಿದ್ದೀನಿ ಹೇಳಿ ಇದು. ಆಮೇಲೆ ಏನ್ ಮಾಡ್ತೀವಿ ಅಂತ ಅಂದ್ರೆ, ಬೇಕೋ ಬೇಡವೋ ಸಿಕ್ಕಾಬಟ್ಟೆ ಎಲ್ಲ ಕುಂಟ್ಕೊಬಿಡೋದು, ಏನೋ ಒಂದ್ ಎರಡು ದಿವಸ ಮಕ್ಕಳಾಡ್ದಂಗ ಆಟ ಆಡೋದು, ತಗೊಂಡೋಗಿ ಎಸೆಯೋದು, ಬಕೀಟ್ ಆಗ್ಬೋದು, ಪಾತ್ರೆ ಆಗ್ಬೋದು, ಮತ್ತೊಂದು ಮಗದೊಂದು ಎಂತದ ಆಟ ಸಾಮಾನು ಅಂತೆ, ಅವಂತೆ ಇವಂತೆ, ಆಮೇಲೆ ಟೈರ್ಗಳಂತೆ, ಇವೆಲ್ಲ ತಗೊಂಡು ಹೊರಡಿಕ್ ಹಾಕೋದು, ಅಲ್ಲಿ ನೀರ್ ನಿಂತ್ಕೊಳ್ಳೋದು, ಅಲ್ಲಿ ಸೊಳ್ಳೆ ಉತ್ಪತ್ತಿ ಜಾಸ್ತಿ ಆಗೋದು. ನೋಡು, ಇದು ಬರಿಯ ಜನ ಇಲ್ಲಿ ಇರೋ ಅಂತರ್ಗ ಅಷ್ಟೇ ಅಲ್ಲ, ಈ ಕೆಲಸ ಮಾಡ್ತಾರಲ್ಲ ಶುಂಠಿ ಕೆಲ್ಸಕ್ಕೆ ಹೋಗ್ರೆ ಜಾಸ್ತಿ ಬರ್ತದಂತೆ. ಅದ್ ಹೆಂಗೆ ಅಂತ ಅಂದ್ರೆ ಶಂಕರಣ್ಣ, ಈಗ ಶುಂಠಿ ಗದ್ದೆಲ್ಲವೇ ನೀರೆಲ್ಲ ಹೋಗಕ್ಕೆ ಅಂತ ಕಾಲುವೆ ಮಾಡಿರ್ತಾರೆ, ಅಲ್ಲೆಲ್ಲ ಒಂಚೂರು ಗುಂಡಿ ಬಿದ್ದಿದ್ರೆ ಸಾಕು, ಅಲ್ಲಿ ನೀರ್ ನಿಲ್ತದೆ. ಆಯ್ತಾ, ಈ ಶುಂಠಿ ಪಂಟಿ ಎಲ್ಲ ಕಿತ್ ಮೇಲೆ ಟಾರ್ಪಲ್ ಹಾಕೋದು, ಇದ್ರ ಮೇಲೆ ಟಾರ್ಪಲ್ ಹಾಕೋದು, ತಗೊಂಡೋಗುವಾಗ ಶುಂಠಿ ತೊಳೆಯೋದು, ಅಲ್ ಟಾರ್ಪಲ್ ಬಳಸೋದೆಲ್ಲ ಮಾಡ್ತೀವ, ಆ ಟಾರ್ಪಲ್ ಮೇಲೆ ಒಂಚೂರು ನೀರ್ ನಿಂತ್ಕೊಂಡ್ರೆ ಸಾಕು, ಸಾಕೆ ಸಾಕು, ಅಲ್ಲಿ ಬರ್ತದೆ. ಬಹಳ ಮುಖ್ಯವಾಗಿ ಮನೇಲಿ ಯಾರಿರ್ತಾರೆ ಜಾಸ್ತಿಯ, ಈಗ ಗೃಹಿಣಿಯರು, ವಯಸ್ಸಾದರು, ಮನೆ ಬಿಟ್ಟು ಹೊರಡಕ್ಕೆ ಹೋಗೋದಿಲ್ಲ, ಇನ್ನೆಲ್ಲ ಹೋಗ್ತಾರೆ, ಅವ್ರಿಗೆ ಜಾಸ್ತಿ ಬರ್ತದೆ ಅಂತ. ಮನೇಲಿದ್ದವ್ರಿಗೆ ಹೆಚ್ಚಿಗೆ ಹೇಳ್ತಾರಲ್ಲ ಯಾಕೆ ಅಂತ ಅಂತ, ಹೆಂಗು ಫ್ರಿಜ್ ಅಂತ ಇಟ್ಕೊಂಡೆ ಇರ್ತಾರ ಅಲ್ವಾ, ಅಲ್ಲ ಆಯ್ತದೆ, ಮನೆ ಒಳಗೆ ಇರ್ತದ ಅದು, ಹೊರಡಿಕ್ಕೆ ಹೋಗಿಲ್ವಲ್ಲ, ನಾವೇ ಸಾಕೊಂಡಂಗೆ, ಇಲ್ಲೇ ಆಹಾರ ಸಿಕ್ಕುವಾಗ ಹೊರಕ್ಕೆ ಯಾಕೆ ಹೋಯ್ತದ ಅದು, ಸರಿ ಅಲ್ಲಿ ಇದ್ಕೊಂಡು ಕಡ್ಕೊಂಡು ಇದು ಬರ್ತದೆ ಅಂತ ಅನ್ಕೊಂಡು ಇದ್ ನೋಡ್ರಿ, ರೇಬಿಸ್ ಹೋಗ್ಬಿಟ್ಟು ಎಲ್ಲೆಲ್ಲ ಹೋದ ಅಂತ ಅಂದ್ರೆ, ಇಂತ ಎಲ್ಲಾದು ಬೇರೆ ಬೇರೆ ಬೇರೆ ಬೇರೆ ತರದ ನಾವು ಸೃಷ್ಟಿ ಮಾಡ್ತಾ ಇದೀವಿ ನಾವೇ, ನಮಗ್ ನಾವೇ ಒಂಥರ ಕಂಟಕ ತಂದ್ಕೊಳ್ಳೋದು ಅಂತ ರೇಬಿಸ್ ರೋಗನು ಹಂಗೆ ಅಂತ. ಈಗ ರೇಬಿಸ್ ರೋಗನೂ ಈಗ ನಾಯಿಗಳ ಸಂಖ್ಯೆ ಯಾಕೆ ಜಾಸ್ತಿ ಆಯ್ತು ಅನ್ನೋದಕ್ಕೆ ನಾನು ಈ ಉದಾಹರಣೆ ಹೇಳಿ, ನಾಯಿಗಳ ಸಂಖ್ಯೆ ಜಾಸ್ತಿ ಆಗೋ ತರ ನಾವು ವಾತಾವರಣವನ್ನು ಸೃಷ್ಟಿ ಮಾಡಿದೀವಿ. ಹೆಂಗ್ ಸೃಷ್ಟಿ ಮಾಡಿದೀವಿ? ಒಂದು, ಅದನ್ನ ನಿಯಂತ್ರಣ ಮಾಡಬೇಕಾಗಿತ್ತು, ಅದನ್ನ ಸಮರ್ಪಕವಾಗಿ ನಿಯಂತ್ರಣವನ್ನು ಮಾಡ್ತಾ ಇಲ್ಲ. ಯಾರು ಮಾಡಬೇಕು ಅವರು ಅದನ್ನ ಮಾಡ್ತಾ ಇಲ್ಲ. ಈಗ ನಾಯಿಗಳು ಹಂದಿಗಳು ಇವೆಲ್ಲ ಗೊತ್ತಲ್ಲ ರಮೇಶ್ ಅಣ್ಣ, ಹಾಕಿದ್ರೆ 9, 8, 10 ಹಿಂಗೆ ಹಾಕೋದು ಆಯ್ತಾ, ಒಂದೊಂದು ಹಿಂಗ್ ಜಾಸ್ತಿ ಆಯ್ತೈತೆ. ಆಮೇಲೆ ಬೀದಿ ನಾಯಿಗಳ ಸಂಖ್ಯೆ ಯಾವಾಗ ಜಾಸ್ತಿ ಆಯ್ತದೆ ಅಂತ ಅಂತ ಅಂದ್ರೆ, ನಾವು ಅಲ್ಲಿ ಇಲ್ಲಿ ಕಸ ಹಾಕಕ್ ಶುರು ಮಾಡ್ತೀವಿ ನೋಡು, ಇದರಿಂದ ಜಾಸ್ತಿ ಆಗೋದು. ಅದು ರೇಡಿಯೋದಾಗ ದಿವಸ ಬಡ್ಕಂತಾರ, ಆಮೇಲೆ ಆ ಬೀದಿ ತುಂಬಾ ಮುನ್ಸಿಪಾಲ್ಟಿ ಇವರೆಲ್ಲ ಎಲ್ಲಿ ಕಳಿಕ ಹಾಕ್ಬೇಡ್ರಿ, ಲಾರಿ ಬಂದಾಗ ಹಾಕ್ರಿ, ಒಣಕಸ ಸಿಕಸ ಬೇರೆ ಮಾಡಿ ಹಾಕ್ರಿ ಅಂತ ಹೇಳಿರುವೆ. ಇವರು ದಡಿಯರಂತ ಪಾತ್ರೆ ಎಲ್ಲ ಬೆಳಗಕ್ಕೆ ಅನ್ನೋದು ಮನೆ ಮುಂದೆ ಈ ತರ ಮಾಡಿ ಎಲ್ಲಿ ಬೇಕಲ್ಲಿ ಕಸ ಹಾಕದ ಆಗ ಹೋಯ್ತವ. ಅವಕ್ಕೆ ಊಟ ಬೇಕು, ಊಟ ಬೇಕು, ಒಂದ್ ದಿವಸ ಹಾಕಿದ್ರು ಗೊತ್ತಾರ ಮುಗೀತು, ಗೊತ್ತಾಯ್ತು ಅದೇ ಟೈಮ್ ಬತ್ತವಂತ ಅದೊಂದು. ಅದೊಂದು ಆಮೇಲೆ ಅದನ್ನ ಹೇಳೋದು, ಬೀದಿ ನಾಯಿಗಳು ಇರ್ತಾವಲ್ಲ ಅವಕ್ಕೆ ಊಟ ಹಾಕಕ್ ಹೋಗ್ಬೇಡಿ ನೀವು ಅಂತ. ಡಾಕ್ಟರ್ಗಳೆಲ್ಲವ ಇವರೆಲ್ಲ ಇರ್ತಾರಲ್ಲ ಪಶುವೈದ್ಯರು ಇವರೆಲ್ಲ ಹೇಳದೇನು ಅಂತ ಅಂದ್ರೆ, ಅದಕ್ಕೆ ಊಟ ಹಾಕಕ್ ಹೋಗ್ಬೇಡಿ. ನಿಮಗೆ ಪ್ರೀತಿ ಆಯ್ತಾ ನಾಯಿ ಮೇಲೆ, ಅದೇ ನಾಯಿ ಸಾಕಳಿ ನಿಮ್ಮನೆಯಲ್ಲಿ. ಇನ್ನೊಂದಣ್ಣ, ಟೌನ್ ಆಗಿ ಬೋ ಒಂದ್ ತರದ್ ನಡೀತೈತೆ. ಈ ಹುಡುಗಳು ಎಲ್ಲೆಲ್ಲೋ ಹೋಗಿರ್ತಾವ, ಏನೇನೋ ಮಾಡ್ಬಿಟ್ಟಿರ್ತಾವೆ, ಅಂಗಡಿ ಹತ್ರಕ್ ಬರ್ತಾರೆ ಅಷ್ಟತ್ನಾಗ 9:30 ರಾತ್ರಿ ಹೊತ್ತು. ರಾತ್ರಿ ಹೊತ್ತು ಅವ್ರ ಇರೋ ಸ್ಥಿತಿ ನೋಡಿದ್ರೆ ದೇವ್ರಿಗೆ ಬಲ್ಲ. ಅವರು ಒಂದಿಷ್ಟು ಬ್ರೆಡ್ ತಗೊಂಡ್ಬಿಟ್ಟು ಒಂದು ಕರೆಕ್ಟ್ ಟೈಮಿಗೆ ಕಾಯ್ತಾ ಇರ್ತಾವ. ಅವು ನಾಯಿಗಳು ಬಂದು ಏನು ಹಾಕಿದ್ದು ಹಾಕಿದ್ದೆ, ಏನ್ ಜನ ನೋಡಂಗ್ ನೋಡಂಗ್ ಹಾಕಿದ್ದು ಹಾಕಿದ್ದೆ, ಅವ್ನ್ ಬರೋದನ್ನೇ ಕಾಯ್ತಿರ್ತದ ಕಾಯ್ತಿರ್ತಾವ. ಇದು ಸಮಸ್ಯೆ ಆಗಿರೋದು. ಹಿಂಗಾಗಿರೋದ್ರಿಂದ ಈ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತೈತೆ. ಈ ಅಂಗಡಿ ರೂಪಾಯ್ ಹಂಗಿಲ್ಲ, ಈ ಅಂಗಡಿ ಬರ್ತಾರಲ್ಲ ಅವ್ರಿಗೆ ಕಡಿತೈತೆ ಅಂತ ಹೇಳಂಗಿಲ್ಲ, ಯಾಕಂದ್ರೆ ವ್ಯಾಪಾರ ಆಗುತ್ತಲ್ಲ. ಹೌದು, ಬೇಕರಿ ಮುಂದೆ ಅಂಗಡಿ ಮುಂದೆ ಹಿಂಗಾಯ್ತು ಇದು. ಆಮೇಲೆ ಈಗ ನೀನ್ ಹೊಡ್ಸ್ಕೊಂಬತ್ತು ಅಂತ ಹೇಳ್ದಲ್ಲ, ಯಾಕೆ ಸಾಮಾನ್ಯವಾಗಿ ನಾಯಿ ಕಡಿತದೆ? ನಾಯಿ ಯಾಕೆ ಕಡಿಸ್ಕೋಬಾರದು ಅಂತ ಅಂತ ಅಂದ್ರೆ, ಈ ನಾಯಿ ಕಡಿದಿರೋದಕ್ಕೆ ಏನೋ ಒಂದು ಇಂಜೆಕ್ಷನ್ ಕೊಡ್ತಾರೆ, ಮುಲಾಮ ಹಾಕ್ತಾರೆ, ಇದ್ ಮಾಡ್ತಾರೆ, ಇದಾಯ್ತದೆ. ನಮಗೆ ತೊಂದರೆ ಇರೋದು ಅಂತ ಅಂದ್ರೆ ರೇಬಿಸ್. ಏನಾದ್ರೂ ರೇಬಿಸ್ ಇತ್ತು ಅಂತ ಅಂದ್ರೆ ಅದು ನಮ್ ದೇಹ ಸೇರ್ಕತ್ತು ಅಂತ ಅಂತಂದ್ರೆ, ಅದ್ ಕೇಳಿದ್ನಲ್ಲ, ಚಿಕಿತ್ಸೆ ಇಲ್ಲದೆ ಇರೋ ಒಂದು ಕಾಯಿಲೆ. ನಮ್ ದೇಶದಲ್ಲಿ ಎಂತೆಂತರು ಈ ಒಂದು ರೇಬಿಸ್ ಕೊಳಗಾಗಿ ಸತ್ತವ್ರೆ ಅಂತ ಅಂತ ಅಂದ್ರೆ, ಮೊನ್ಮೊನ್ನೆ ಕ್ರೀಡಾಪಟು, ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟು ಎಲ್ಲೋ ಬೀದಿಲಿ ಇತ್ತು, ರಕ್ಷಣೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ರಕ್ಷಣೆ ಮಾಡಕ್ ಹೋಗಿ ಕಡಿಸ್ಕೊಂಡ್ರು ಅಥವಾ ಗಾಯಪಾಯ ಆಗಿದ್ರೆ ಜೋಲ್ ಬಿದ್ರೆ ಸಾಕಲ್ಲ, ಅದು ಸೇರ್ಕೊಂಡು ಪಾಪ ಆತನವೇ ಕೂಡ ತೀರ್ಕಂಡ. ಈ ತರ ಪರಿಸ್ಥಿತಿ ಆಗ್ತಾ ಇರೋದು. ನಾವು ಬಹಳ ಮುಖ್ಯವಾಗಿ ಕಡಿಯದ್ ತಪ್ಪಿಸ್ಕೋಬೇಕು. ನಾವು ಕಡಿಯೋದನ್ನ ಯಾವ್ದು ಕಾರಣಕ್ಕೂ ತಪ್ಪಿಸ್ಕೋಬೇಕು. ಯಾಕೆ ಇವು ಕಡಿತವೆ ಅಂತ ಅಂತ ಅಂದ್ರೆ, ಒಂದು ರಮೇಶಣ್ಣ, ಈಗ ನೀನು ಹೇಳ್ದಂಗೆ ಅವಕ್ಕೆ ಆಹಾರದ ಕೊರತೆ ಇದೆ. ಆಹಾರದ ಕೊರತೆ ಎಂದವ ಅವು ಒಂದ್ ದಿವಸ ಎರಡು ದಿವಸ ಹಾಕ್ತಿವಿ, ಮೂರ ದಿವಸ ಹಾಕ್ತಿವಿ, ನಾಲ್ಕನೇ ದಿವಸ ಸುಸ್ತಾಯ್ತದೆ, ಹಾಕಕ್ಕಿಲ್ಲ, ಎಕ್ಸ್ಪೆಕ್ಟ್ ಮಾಡ್ಕೊಂಡ್ಬತ್ತವು, ಬಂದು ನೆಕ್ತವೆ ನೋಡ್ತವೆ, ಕೊನೆಗೆ ಕಡ್ದ್ಬಿಟ್ಟು ಹೋಯ್ತವೆ. ಈ ತರ ಹಾಕ್ತಾ ಇಲ್ವಲ್ಲ ಅನ್ನೋ ಕಾರಣಕ್ಕೆ ಕಡ್ದ್ಬಿಟ್ಟು ಹೋಗ ಅಂತ ಸಾಧ್ಯತೆನು ಕೂಡ ಇರುತ್ತೆ. ಆಮೇಲೆ ಈ ನಾಯಿಗಳದ್ದು ಒಂದು ವಿಶೇಷವಾದಂತ ಒಂದು ಗುಣ ಇದೆ, ಅದು ನಮ್ಮೆಲ್ಲರಿಗೂ ಗೊತ್ತು. ಈಗ ಅದು ಯಾರು ಸಾಕಿರ್ತಾರೋ ಅವ್ರಿಗೆ ಭಾರಿ ನಿಷ್ಠೆಯಿಂದ ಇರ್ತದೆ ಅಂತ ಹೇಳ್ಬಿಟ್ಟು. ಈ ಕೆಲವು ಬೀದಿ ನಾಯಿಗಳು ಇರ್ತಾವಲ್ಲ, ಅವು ಯಾರಿಗೆ ನಿಷ್ಠೆಯಿಂದ ಇರಬೇಕು? ನೀವ್ ಹೇಳ್ದಂಗ ಇದು ಊಟ ಹಾಕ್ತಾರಲ್ಲ ಅವ್ರಿಗೆ, ಯಾರು ಸಾಕದೇ ಇಲ್ವಲ್ಲ, ಯಾರು ಸಾಕಲ್ಲ, ಯಾರು ಸಾಕದೇ ಇಲ್ವಲ್ಲ. ಇವು ಯಾರಿಗೆ ನಿಷ್ಠೆಯಿಂದ ಇರಬೇಕು? ಸರಿ ಸರಿ, ಆದ್ರೂ ನಿಷ್ಠೆ ತೋರಿಸ್ತಾವ. ಹೆಂಗ್ ನಿಷ್ಠೆ ತೋರಿಸ್ತವೆ ಅಂತ ಅಂದ್ರೆ, ಈ ಯಾವ್ದೋ ಒಂದ್ ಮನೆ ನೀನ್ ಒಂದ್ ದಿವಸಲೋ ಎರಡ್ ದಿವಸಲೋ ಊಟ ಹಾಕ್ತೆ, ಇಲ್ಲ ಅಪರೂಪಕ್ಕೆ ಉಳಿದಿತ್ತು ಬೆಳೆದಿತ್ತು ಅಂತ ಒಂದು ಬಿಸ್ಕೆಟ್ ನ ಹಾಕ್ತಿ, ಕೆಳಗೆ ಬಿದ್ದ್ಬಿಡ್ತು ಅಥವಾ ನಾಯಿಗೆ ಹಾಕೋಣ ಅಂತ ಅಂತ ಅನ್ಕೊಂಡು, ಅದೇನ್ ಮಾಡ್ತದೆ ನಿಮ್ ಮನೆ ಏನಿರ್ತದ ಅದ ಗುರ್ತಿಟ್ಕತ್ತದ. ಆ ಗುರ್ತಿಟ್ಕೊಂಡು ಈ ಮನೆ ಐತಲ್ಲ, ಮನೆಯಿಂದ ಹೊರಗಡೆ ನಿನ್ ಕೂರ್ತೀಯ, ಅಲ್ಲೊಂದು ಕಾಂಪೌಂಡ್ ಇರ್ತದೆ ಅಥವಾ ಬೀದಿ ಇರ್ತದೆ, ಈ ಮನೆ ಅಳತಕ್ಕಿರ ಅಂತ ಜಾಗ ಅಲ್ಲವ ನಂದು ಅಂತ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ, ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತದೆ. ಈಗ ಒಂದು ಆಫೀಸ್ ಒಳಗಡೆ ಇತ್ತು ಅಂತ ಅಂದ್ರೆ, ಕಾಂಪೌಂಡ್ ಎಲ್ಲಿರ್ತದ ಅಷ್ಟು ಇಷ್ಟು ನಂದೆಯ, ಒಂದ್ ತೋಟದಲ್ಲಿ ಬೌಂಡ್ರಿ, ಇದು ನಂದೆಯ, ನನಗೋಸ್ಕರ ಮಾಡ್ಕೊಟ್ಟು ಹೋಗೋರು ಇವರು, ಅದನ್ನ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತದೆ. ಅದ್ರ ಒಳಗಡೆ ಯಾರು ಅತಿಕ್ರಮಣ ಮಾಡಿದಾಗ ಪ್ರಾಣಿ ಇರ್ಬೋದು, ಯಾರೇ ಇರ್ಬೋದು, ಅದ್ ಯಾರೇ ಇದ್ರು ಇದು ನಂದು, ಇದು ನಂದು ಪ್ರಾಪರ್ಟಿ ಒಳಗೆ ಬರಂಗಿಲ್ಲ ನೀವು ಅನ್ನ ಲೆಕ್ಕಾಚಾರದಲ್ಲಿ ಅತಿಕ್ರಮಣ ಮಾಡಕ್ ಹೋಯ್ತದೆ. ಹಿಂಗ್ ನಾವೆಲ್ಲಾರು ಅಪರೂಪದ ಒಂದು ಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ಬೇರೆ ಸ್ಥಳಕ್ಕೆ ಹೋಗ್ಬೇಕು ಅಂತ ಅಂದ್ರೆ, ನಾವು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು. ಆಮೇಲೆ ಇನ್ನೊಂದೇನು ಅಂತ ಅಂದ್ರೆ, ಈ ನಾಯಿಗಳದ್ದು ಅಷ್ಟೇನೆ, ಬೇರೆ ಯಾವುದೇ ಪ್ರಾಣಿಗಳಾಗ್ಲಿ ಮರಿಗಳ ರಕ್ಷಣೆಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಈಗ ನಾಯಿ ಮರಿ ಹಾಕೈತೆ ಅಂತ ಅಂತಂದ್ರೆ, ಮರಿ ನಾಯಿ ಇದು ಅಂತ ಅಂತಂದ್ರೆ, ಸಾಕಿದ್ರು ಕೂಡ ಕಡಿಯಕ್ ಹೋಗ್ತದೆ ಅಂದ್ರೆ, ಏನೋ ಮರಿಗಳನ್ನ ಇವ್ರು ಏನೋ ತೊಂದರೆ ಮಾಡಿದ್ರೆ ಅನ್ನೋ ಒಂದು ಭಾವನೆಯಿಂದ ಅದು ಮಾಡಕ್ಕೆ ಬರ ಅಂತದ್ದು. ಇನ್ನ ನಾನು ಆವಾಗ್ಲೇ ಹೇಳ್ದಂಗೆ, ಏನದು ಮನೆ ಆಗ್ಬೋದು ತೋಟ ಆಗ್ಬೋದು, ಇದು ನಂದೇ ಪ್ರಾಪರ್ಟಿ, ಬೌಂಡ್ರಿ ಮಾಡ್ಕೊಂಡು ಅತಿಕ್ರಮಣ ಮಾಡ ಅಂತದ್ದು. ಆಮೇಲೆ ಹಿಂದೆ ಏನಾದ್ರು ಅದಕ್ಕೆ ಕಹಿ ನೆನಪುಗಳಿದ್ರೆ, ಈಗ ಕೆಲವೊಂದು ಗೊತ್ತಿರ್ಬೇಕು ರಮೇಶಣ್ಣ, ಕೆಲವು ನಾಯಿಗಳು ಎರಡು ಚಕ್ರದ ದ್ವಿಚಕ್ರ ವಾಹನದಲ್ಲಿ ಹೋಗ್ತಾರಲ್ಲ ಅವ್ರನ್ನೇ ಓಡಿಸ್ಕೊಂಡ್ ಬರ್ತವೆ, ಇನ್ ಕೆಲವು ಕಾರನೇ ಓಡಿಸ್ಕೊಂಡ್ ಬರ್ತವೆ. ಅದ್ ಯಾಕೆ ಅಂತ ಅಂದ್ರೆ, ಎಲ್ಲೋ ಮರಿ ಹಾಕೊಂಡು ರಕ್ಷಣೆ ಮಾಡ್ಕೊಂಡಿರ್ತದೆ. ಒಂದ್ ಕಾರ್ ಹೋಗುವಾಗ ಪಾಸ್ ಆಗುವಾಗ ಅದ್ರ ಮರಿಗೆ ಏನಾದ್ರು ತೊಂದರೆ ಮಾಡ್ತು ಅಂದ್ರೆ ಅದು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತದೆ. ಕಾರು ನನಗೆ ತೊಂದರೆ ಕೊಡ್ತು, ನನ್ನ ಮರಿಗೆ ತೊಂದರೆ ಮಾಡೈತೆ, ಜೀವಕ್ಕೆ ಧಕ್ಕೆ ತಂದೈತೆ ಅಂತ ಅನ್ಕೊಂಡು ಅಂತ ಕಾರ್ಗಳನ್ನ ಅದು ಅಟ್ಯಾಕ್ ಮಾಡ್ಕೊಂಡ್ಬರ. ಅದೇ ತರ ಬೈಕ್ ಏನಾದ್ರು ಮಾಡಿದ್ರೆ ಬೈಕ್ ಅಲ್ಲಿ ಹೋಗ ಅಂತಾರನ್ನ ಓಡಿಸ್ಕೊಂಡ್ಬರೋದು ಮಾಡೋದು ಈ ತರದವ ಮಾಡ್ತವೆ. ನಮ್ಗಷ್ಟೇ ಅಲ್ಲ ಅಂದ್ರೆ, ಅವಕ್ಕೂ ಬುದ್ಧಿ ಇದೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಅದಕ್ಕೋಸ್ಕರವ ಅಂತ ಕೆಲ್ಸಗಳನ್ನ ನಾವು ಮಾಡಕ್ಕೆ ಹೋಗ್ಬಾರ್ದು. ಮರಿಗಳಿದ್ರೆ ಸಿಕ್ಕಾಬಟ್ಟೆ ಡ್ರೈವ್ ಮಾಡ್ಕೊಂಡು ಹೋಗ್ಬಿಟ್ಟು ಇದ್ ಮಾಡ್ಬಿಟ್ಟು ತುಂಡ್ಕೊಂಡು ಹೋಗ್ಬಿಡೋದು, ಹಚ್ಕೊಂಡು ಹೋಗ್ಬಿಡೋದು, ಸಾಯಿಸ್ಬಿಡೋದು, ಇಂಥವು ಯಾವ್ದೇ ಕಾರಣಕ್ಕೂ ಮಾಡಬಾರ್ದು. ಮನುಷ್ಯರು ರಸ್ತೆಯಲ್ಲಿರುವಾಗ ನಾವ್ ಎಷ್ಟು ಜಾಗರೂಕತೆಯಿಂದ ಡ್ರೈವಿಂಗ್ ಮಾಡ್ಕೊಂಡು ಹೋಯ್ತಿವೋ, ಹಂಗೆ ಪ್ರಾಣಿ ಯಾವ್ದೇ ಪ್ರಾಣಿ ಆಗ್ಲಿ ಅದಕ್ಕೂ ಜೀವ ಅಂತ ಹೇಳಿ ಇರ್ತದಲ್ಲ, ಈ ಕಾರಣಗಳಿಂದಾಗಿ ಇದು ಹಿಂಗೆ ಮಾಡ್ಕೊಂಡು ಬರ ಅಂತದ್ದು. ಇನ್ನ ಕೆಲವು ನಾಯಿಗಳೇನ್ ಮಾಡ್ತವೆ ಅಂತ ಅಂದ್ರೆ, ಈಗ ಯಾವ್ದೋ ಒಂದು ಮನೆಗೆ ಹೋದೆ ನೀನು, ಅದನ್ನೇ ದುರ್ಗುಟ್ಕೊಂಡು ನೋಡಬಾರ್ದು. ಕಿಟ್ಟಿಸ್ಕೊಂಡು ನೋಡ್ತಾ ಇದ್ರೆ ಇವ್ ನನ್ ಗುರಾಯಿಸ್ತವನೆ ಅಂತ ಹೇಳ್ಬಿಟ್ಟು ಅದು ಶುರು ಮಾಡ್ಕೊಬಿಡ್ತದೆ, ತಲೆ ತಗ್ಸೋದು ಅಥವಾ ಅದಕ್ಕೆ ದುಟ್ಟಿಸ್ದಂಗ್ ನೋಡ್ದಂಗಿರೋದು, ಬೇರೆ ನೋಡೋದು, ನಿರ್ಲಕ್ಷ್ಯ ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತದೆ. ಅದನ್ನೇ ನೋಡಿದ್ರೆ ನನಗೆ ಮಾಡ್ತವನೆ ಅಂತ ಹೇಳ್ಬಿಟ್ಟು ಪ್ರಾಣ ರಕ್ಷಣೆಗೆ ಮೇಲೆ ಹಾರ್ಬಿಡ್ತೈತಿ, ಮೇಲೆ ಹಾರ್ಬಿಡುತ್ತೆ. ಏನೋ ಅಟ್ಯಾಕ್ ಮಾಡ್ತಾನೆ, ನಾನು ಎದುರಿಸ್ಬೇಕು ಮುಂಚೆಗೆ ಬರುತ್ತೆ. ಆಮೇಲೆ ಓಡ್ಬಾರ್ದು, ಅದು ಬಗಳ್ತು ಅಂದ ತಕ್ಷಣ, ಓಡಿಸ್ಕೊಂಡ್ ಬಂತು ಅಂದ ತಕ್ಷಣ ನೀನ್ ಓಡ್ಬಂದಲ್ಲ, ಈಗ ಓಡ್ಬಾರ್ದು, ಅವೆಷ್ಟಾರಲ್ಲಿ ರಮೇಶಣ್ಣ. ಇದೊಂದು ಟೆಕ್ನಿಕ್, ಯಾವಾಗ್ಲೂ ಯಾರು ಹೆದರ್ಕೊಂಡು ಓಡ್ತಾರೋ ಓಡಿಸ್ಕೊಂಡ್ಬರೋ ಇದ್ದೇ ಇರ್ತದೆ. ತಿರುಗ್ ನಿಂತ್ಕ, ಅದು ಮನುಷ್ಯರಾಗ್ಬೋದು ಪ್ರಾಣಿ ಆಗ್ಬೋದು, ತಿರುಗ್ ನಿಂತ್ರೆ ಬರೋದಿಲ್ಲ. ಇದೇ ಪ್ರಾಣಿ ಜಗತ್ತಿನ ನಿಯಮ ಅನ್ನೋದು ಅಲ್ವಾ, ಹಿಂಗೆ ಇರಂತದ್ದು ಜಂಗಲ್ಲ ಅಂತಾರಲ್ಲ. ಇದ್ರ ಬಗ್ಗೆ ನಾವ್ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ನಿಜ, ಈ ಒಂದು ಬೀದಿ ನಾಯಿಗಳದ್ದು ಏನ್ ಹಾವಳಿ ಇದೆಯೋ ಅದನ್ನ ತಪ್ಪಿಸಕ್ಕೆ ಸಹಾಯ ಆಗತ್ತೆ ನೋಡಪ್ಪ. ನೋಡ್ ರಮೇಶಣ್ಣ, ಈಗ ಇಲ್ಲಿ ಹಣೆಯ ಒಂದ್ ಮಾತಂದ, ತಿರಿಕ ನಿಂತ್ಕೋಬೇಕು ಅಂತವ, ಆ ಟೈಮ್ನಾಗೆ ಧೈರ್ಯ ಎಲ್ಲಿ ಬಂದತ್ತು ತಿರಿಕ ನಿಂತ್ಕೋಬೇಕು? ಹಂಗಲ್ಲ ಅಣ್ಣ, ತಪ್ಪಿಸ್ಕೊಳ್ಳೋಣ ಅಂತ ಹೇಳಿ ಓಡ್ ಬರ್ತಿರ್ತೀವಿ, ತಿರಿಕ ನಿಂತ್ಕೊಂಡಾಗ ರಮೇಶಣ್ಣ ಹೇಳ್ದಂಗೆ ಎಂಟತ್ ನಾಯಿಗಳು ಒಟ್ಟಿಗೆ ಹಾರ್ಗಿರ್ಬಿಟ್ಟು, ಏನ್ ಕತೆ ಆದತ್ತ? ಈಗ ಟಿವಿ ನಲ್ಲಿ ಮೊಬೈಲ್ ನಾಗೆ ಎಲ್ಲ ತೋರಿಸ್ತಿರ್ತಾರೆ ಬೇರೆ, ಎಲ್ಲಿ ಯಾವ್ದು ಇಟ್ಕೊಂಡ್ರೆ ಏನ್ ಮಾಡೋದು ಅನ್ನೋ ಭಯ. ಅದರಲ್ಲೂ ಹೆಚ್ಚಿಗೆ ಸಣ್ಣ ಮಕ್ಳ ಮೇಲೆ ಜಾಸ್ತಿ ಅಟ್ಯಾಕ್ ಮಾಡ್ತಾರೆ, ಅದು ಸ್ವಲ್ಪ ಹಿಂಗೆ ನೋಡಿ ಎಲ್ಲೆಲ್ಲಿ ಬೇಕು ಅಲ್ಲಿಗೆ ಕಚ್ಚುತ್ತಿರ್ತವೆ, ಎಳ್ದಾಡ್ತಿರ್ತವೆ, ಅದು ಸಮಸ್ಯೆ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಹಣ್ಣು ಹೇಳ್ದಂಗೆ, ಅದಕ್ಕೆ ಆಹಾರ ಬೇಕು, ಅದ್ ಏನ್ ಬೇಕಾದ್ರೂ ಆಗ್ಲಿ ನಾನು ಇವತ್ತು ಈ ಕ್ಷಣಕ್ಕೆ ಬದುಕಬೇಕಷ್ಟೇ. ಅಂದ್ರೆ ಅದಕ್ಕೆ ಹಸುವು ಯಾವಾಗಿರ್ತದೆ ಆ ಟೈಮ್ನಾಗೆ ಅಟ್ಯಾಕ್ ಮಾಡೋದು ಜಾಸ್ತಿ. ಅದರಲ್ಲೂ ಹೆಚ್ಚಿಗೆ ನೀನ್ ಹೇಳ್ದಂಗೆ, ಈಗ ಏನ್ ಗೊತ್ತಾ, ಈಗ ಸೂಕ್ತವಾದ ಕ್ರಮ ಏನು ಅಂತಂದ್ರೆ, ಮೊದಲನೇದು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು. ಅವಕ್ಕೆ ಅಂದ್ರೆ ಮರಿನೇ ಹಾಕ್ಬಾರ್ದವು, ಬೀದಿ ನಾಯಿಗಳೇನಿದಾವೆ ಇವು ಯಾವಾಗ ಮರಿ ಹಾಕಲ್ಲ ಆಗ ಅದ್ರ ಸಂಖ್ಯೆ ಹೆಚ್ಚಾಕಲ್ಲ. ಅದು ಅಲ್ಲದೆ ಈಗ ಹೇಳ್ದಂಗೆ ಬೀದಿಗೆ ಹಾಕ್ಬಾರ್ದು. ಈಗ ಹಳ್ಳಿ ಕಡೆ ಎಲ್ಲ ಆದ್ರೆ ಹಸುಗಳಿಗಿರೋದು ಬಾನಿಗೆ ಎಲ್ಲ ಹಾಕ್ಬಿಟ್ರು ಅದು ದುಸ್ರೇನಾರ ಆಗೋದು. ಈಗ ಎಂತ ಪರಿಸ್ಥಿತಿ ಅಂತಂದ್ರೆ, ಟೌನ್ ಕಡೆಯ ಒಂದ ಅರ್ಧ ಪಾವ್ ಹೆಚ್ಚಾಕಿರೆ ಜಾಸ್ತಿ, ಅರ್ಧ ಪಾವ್ ಹೆಚ್ಚಾಕಿರೆ ಕಡಿಮೆ. ಮೊದ್ಲಾರ ತಂಗ್ಳಿಟ್ಟು ತಂಗ್ಳನ್ನ ಎಲ್ಲ ಮೊಸರು ಹಾಕೊಂಡು ತಿಂತಾ ಇದ್ದು, ಈಗ ತಿನ್ನೋ ಲೆಕ್ಕಕ್ಕೆ ಇಲ್ಲ. ರೇಡಿಯೋದಾಗೆ ಟಿವಿ ನಲ್ಲಿ ಹಂಗ್ ತಿನ್ಬೇಡ್ರಿ, ಬಿಸಿ ತಿನ್ರಿ, ಹಸಿ ತಿನ್ರಿ ಹೇಳಿ. ಈಗ ಉಳ್ಕಂತಿದ್ದಂಗೆ ಒಂದ್ ಇಡೀ ಒಂದೊತ್ತಿಂದು ಆಚಿಕ್ ಹಾಕಿರೆ ನಾಯಿ ಬಿಟ್ಟು ನೀನ್ ತಿಂತವೆ, ಆ ಪರಿಸ್ಥಿತಿ ಬಂದೋಗ್ಬಿಟ್ಟಿ ಬಂದಾಯ್ತು. ಇದಿಷ್ಟು ಈ ನಾವು ಈಗ ಮಾತಾಡಿದ್ದು ರಮೇಶಣ್ಣ, ಬೀದಿ ನಾಯಿದು. ಈ ಸಾಕ್ ನಾಯಿ ಬೇರೆ ಇರ್ತಾವಲ್ಲ, ಅದ್ರಿಂದ ಏನ್ ಬರಂಗಿಲ್ಲ ಅಂತ ಏನಿಲ್ಲ, ಅದ್ರಿಂದ ಬರ್ತದ ರೇಬಿಸ್ ಹೆಂಗ ಬರ್ಬೋದು, ಯಾವ್ದೋ ತರದಲ್ಲಿ ಬರ್ಬೋದು. ಇದನ್ನೆಲ್ಲವ ಈ ಜುನೋಸಿಸ್ ಡಿಸೀಸ್ ಅಂತ ಹೇಳಿ ಕರೀತಾರೆ, ಅಂತ ಅಂದ್ರೆ ಪ್ರಾಣಿಜನ್ಯ ರೋಗಗಳು ಅಂತ ಹೇಳ್ಬೋದು. ಅದಕ್ಕೆ ಯಾವ್ದೋ ಒಂದು ಮೂಲದಲ್ಲಿ ಬಂದಿರುತ್ತೆ, ಅದು ಮನುಷ್ಯರಿಗೆ ತಗಲುವ ಮೂಲಕ ಇವರನ್ನ ಬಾಧನೆ ಮಾಡುವಂತ ಒಂದು ವ್ಯವಸ್ಥೆ ಇದು. ಅದಕ್ಕೆ ಯಾವ್ದೋ ಒಂದು ರೂಪದಲ್ಲಿ ಬರ್ಬೋದು. ಈಗ ಈಗ ನಾಯಿಗಳು ಅಂತ ಅಂತ ಹೊರಗಡೆ ವಾಕಿಂಗ್ ಪಾಕಿಂಗ್ ಕರ್ಕೊಂಡು ಹೋಗಿರ್ತಾರೆ, ವಾಕಿಂಗ್ ಹೋಗ್ಬೋದು. ಅಥವಾ ಈಗ ಈಗ ನಾವ್ ಹೆಂಗ್ ಸಹಜೀವಿಗಳು, ಅವು ಸಹಜೀವಿಗಳು. ಅಗಲಿಸ್ಬಿಟ್ಟು ಬರೀ ಒಂದನ್ನೇ ನಾವು ಎಲ್ಲ ಒಂದ್ ಕಡೆ ಅದು ಒಂಥರದಲ್ಲಿ ಅದು ಮೀಟ್ ಆಗ್ಲೇಬೇಕಾಗುತ್ತೆ ಆಯ್ತಾ. ಹಂಗೆ ಆ ಕಾರಣದಿಂದಲೂ ಕೂಡ ಬರ್ಬೋದು. ಅದಕ್ಕೆ ನೋಡ್ರ ಮಿಶ್ರಣ ಏನು ಅಂತ ಅಂದ್ರೆ, ಅದಕ್ಕೊಂದು ಒಳ್ಳೆ ರೆಮಿಡಿ ಅಂತ ಅಂದ್ರೆ, ಈಗ ಯಾವುದೇ ನಾವು ಯಾರ ಜೊತೆಲಿ ಬಿಡೋದಿಲ್ಲ ಅಂದ್ರು ಏನ್ ಸಾಕಂಡಿರ್ತೀವ ಅವಕ್ಕೆ ಇಂಜೆಕ್ಷನ್ ಲಸಿಕೆ ಲಸಿಕೆ ಹಾಕಿಸ್ಬೇಕು ನೋಡಿ ಅಂತ ಅಂದ್ರೆ, ಈ ಒಂದು ರೇಬಿಸ್ ಅನ್ನ ಅಂತದ್ದು ಅದರ ದೇಹವನ್ನು ಕೂಡ ಸೇರ್ಬಾರ್ದು, ಪ್ರವೇಶ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಯಾರ್ಯಾರು ಸಾಕಿರ್ತಾರೋ. ಈಗಂತೂ ಈಗ 28ನೇ ತಾರೀಕು ರೇಬಿಸ್ ದಿವಸ ಆಯ್ತಲ್ಲ, ವಿಶ್ವ ರೇಬಿಸ್ ದಿವಸ, ಅದರ ಹಿನ್ನೆಲೆಯಲ್ಲಿ ಈ ನಮ್ಮ ಇವರು ಧನಿನ್ ಡಾಕ್ಟರ್ಗಳೆಲ್ಲವ ಅವರು ಮತ್ತೆ ಅದೇ ಈ ನಮ್ದು ಇಲ್ಲಿ ವೆಟರ್ನರಿ ಕಾಲೇಜ್ ಐತಲ್ಲ, ವೆಟರ್ನರಿ ಡಿಪಾರ್ಟ್ಮೆಂಟ್ ವೆಟರ್ನರಿ ಕಾಲೇಜ್ ಅಲ್ಲವ ಉಚಿತವಾಗಿ ಕೊಡ್ತಾವ್ರೆ ಲಸಿಕೆಗಳನ್ನ. ನಾವೇನ್ ಸಾಕಂಡಿರ್ತೀವೋ ತಗೊಂಡೋಗ್ಬಿಟ್ಟು ಒಂದೊಂದು ಲಸಿಕೆ ಹಾಕೊಂಡ್ ಬಂದ್ಬಿಟ್ರೆ ಅದು ಅನುಕೂಲ. ಏ ಬಿಡು ನಾನು ಎಲ್ಲೂ ಬಿಟ್ಟಿಲ್ಲ, ಹುಡ್ತಾ ಇಲ್ಲ, ನಮ್ಮ ಮನೇಲೆ ಐತೆ ಇರ್ಬೋದು. ಈಗ ನಾವು ಹುಡ್ತಾ ಇರಲಿಲ್ಲ ಮನೇಲೆ ಇರ್ತೀವಿ, ಹಂಗಂತ ಕಾಯಿಲೆ ಬರುತ್ತೆ ಆಯ್ತಾ. ಎಷ್ಟ್ ಜನ ಕರೋನಾ ಟೈಮ್ ಅಲ್ಲಿ ಮನೆಯೊಳಗೆ ಇದ್ರು ಬರಲಿಲ್ಲ ಕರೋನಾ, ಹಿಂಗೆ ಯಾವ್ದೋ ಒಂದು ರೂಪದಲ್ಲಿ ಬರ ಅಂತ ಸಾಧ್ಯತೆ ಇರುತ್ತೆ. ಆಮೇಲೆ ಬಹಳ ಮುಖ್ಯವಾಗಿ ರಮೇಶಣ್ಣ, ಈ ನಾಯಿಗಳ ಜೊತೆಲಿ ಸಂಪರ್ಕಕ್ಕೆ ಬರೋ ತರದಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅಂತರುವೆ, ಈಗ ಸ್ವಲ್ಪ ಈಗ ಕುರಿ ಎಲ್ಲ ಮೇಯಿಸ ಅವರು ಕೂಡ ನಾಯಿಗಳನ್ನ ಇಟ್ಕೊಂಡಿರ್ತಾರೆ. ಅದೇ ತರ ಈಗ ನಮ್ಮ ಕೃಷಿಕರು ದನಕರ ಸಾಕಂಡ್ರ ಅಂತಾರೆ ನಾಯಿಗಳನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಇವರು ವೆಟರ್ನರಿ ಡಾಕ್ಟರ್ಗಳು ಇವರು ನಾಯಿಗಳ ಸಂಪರ್ಕಕ್ಕೆ ಬರ್ತಾ ಇರ್ತಾರೆ, ಅದಕ್ಕೆ ಚಿಕಿತ್ಸೆ ಎಲ್ಲ ಮಾಡ್ತಾ ಇರ್ತಾರೆ. ಈ ಒಂದು ಈ ರೇಬಿಸ್ ಲಸಿಕೆ ಅಂತ ಏನಿದೆಯೋ ಮನುಷ್ಯರಿಗೂ ಕೂಡ ಇದೆ, ಮನುಷ್ಯರಿಗೂ ನಾಯಿಗಳಿಗೆ ಕೊಡೋದು ಅಷ್ಟೇ ಅಲ್ಲದೆ ಮನುಷ್ಯರಿಗೂ ಇದೆ, ಮನುಷ್ಯರಿಗೆ ಇದು ತಗಲಬಾರದು ಅನ್ನೋ ತರದಲ್ಲಿ ದನಕರುಗಳಿಗೆ ಇದು ದನಕರುಗಳಿಗೂ ಇದೆ, ಅದಕ್ಕೂ ಬರೋ ಚಾನ್ಸ್ ಇದೆ ಅಂತ ಅಂದಾಗ ಅದಕ್ಕೂ ಕೂಡ ಕೊಡಿಸಬಹುದು. ಯಾಕೆಂದ್ರೆ ಸಾಮಾನ್ಯವಾಗಿ ಈ ನಾಯಿಗಳು ಮನುಷ್ಯರನ್ನ ಅಷ್ಟೇ ಅಲ್ಲ ದನನು ಕೂಡ ಕಡಿದ್ರೆ ಅಂತ ಉದಾಹರಣೆ ಇದೆ, ಅವಕ್ಕೂ ಬರಬಹುದು. ಈಗ ದೊಡ್ಡ ದೊಡ್ಡ ಲಕ್ಷಾಂತರ ರೂಪಾಯಿ ಕೊಟ್ಟು ಹಸುಗಳು ತತ್ತ ಇದ್ದಾರೆ, ಎಲ್ಲ ದುಡ್ಡೆ ಎಷ್ಟಿರೋದು ಈಗ ಈ ಲಕ್ಷದ ಮೇಲೆ ನೀನ್ ಎತ್ತನಾರ ತಗ ಹೋರಿನಾರ ತಗ ಹಸನಾರ ತಗ ಎಲ್ಲ ಲಕ್ಷದ ಆಗಿ ಅದಕ್ಕೋಸ್ಕರ ಅವಕ್ಕೂ ಲಸಿಕೆ ಇದೆ. ಅದರಲ್ಲೂ ಕೂಡ ಈಗ ಏನ್ 28ನೇ ತಾರೀಕು ವಿಶ್ವ ರೇಬಿಸ್ ದಿವಸ ಅಂತ ಹೇಳಿದ್ಯೋ ಆ ಒಂದ್ ಸಂದರ್ಭದಲ್ಲಿ ಉಚಿತವಾಗಿ ಹೆಚ್ಚು ಕಮ್ಮಿ ಎಲ್ಲ ಕಡೆ ಕೂಡ ಕೊಡ್ತಾವ್ರೆ. ಅಂದ್ರೆ ಈಗ ಧನ್ ಆಸ್ಪತ್ರೆ ಎಲ್ಲೈತೆ ಅಲ್ಲಿ ಇದ್ರ ಲಸಿಕೆ ಕೊಡ್ತಾರೆ, ಲಸಿಕೆ ಕೊಡ್ತಾರೆ. ಅಂದ್ರೆ ನನಗೀಗ ಒಂದು ಡಬ್ಬಿಟ್ಟು ಏನು ಅವತ್ತೇ ಕೊಡಿಸ್ಕೋಬೇಕಾ ಅಥವಾ ಇದನ್ನ ಯಾವಾಗ ಬೇಕಾದ್ರೂ ಕೊಡಿಸ್ಕೋಬಹುದು? ಇಲ್ಲ, ಇದಾಗಲೇ ಶುರು ಮಾಡ್ಬಿಟ್ಟವ್ರೆ, ಈ ತಿಂಗಳು 1ನೇ ತಾರೀಕಿನಲ್ಲೇ ಶುರು ಮಾಡೋರೆ ಅಂತಂದ್ರೆ ರೇಬಿಸ್ ಬಗ್ಗೆ ಒಂದಷ್ಟು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಶುರು ಮಾಡ್ಕೊಂಡವ್ರೆ. ಏನು ಅಂದ್ರೆ ರಮೇಶಣ್ಣ, ಈ ನಾಯಿ ನೋಡು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕಳೆದ ವರ್ಷದಲ್ಲಿ ಕಡಿದಿರೋದು ಎಷ್ಟು ಗೊತ್ತ ನಿನ್ನಂಗೆ? 2.5 ಲಕ್ಷ ಜನ ಕಡದೈತಂತೆ ಬೀದಿ ನಾಯಿಗಳು ಕಡಿದಿರ ಅಂತದ್ದು 2.5 ಲಕ್ಷ ಜನಕ್ಕೆ. ಅದರಲ್ಲಿ 30 ಜನ ಪ್ರಾಣನೇ ಕಳ್ಕೊಂಡವ್ರು ರೇಬಿಸ್ ಮತ್ತೆ ಬೇರೆ ಬೇರೆ ತರದಿಂದ ಬಂದಿರ ಅಂತದ್ದು. ಅಂದ್ರೆ ತೀವ್ರತೆ ಜಾಸ್ತಿ ಆಗಿರೋದ್ರಿಂದ ಇದ್ರ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ಬೇಕು ಅಂತ ಅನ್ಕೊಂಡು 1ನೇ ತಾರೀಕಿಂದಲೇ ಈಗ ಶುರು ಮಾಡ್ಕೊಂಡವ್ರೆ ಪ್ರಚಾರ ಈ ತರದೆಲ್ಲ ಮಾಡ್ತಾರ ಅಂತದ್ದು. 28ಕ್ಕೆ ವಿಶ್ವ ರೇಬಿಸ್ ದಿವಸವನ್ನ ಆಚರಣೆ ಮಾಡ್ತಾರೆ. 28ರಿಂದ ಮುಂದಿನ ತಿಂಗಳು 28ರವರೆಗೂ ಅಕ್ಟೋಬರ್ 28ರವರೆಗೂ ಈ ಲಸಿಕಾ ಕಾರ್ಯಕ್ರಮ ಇರ್ತದೆ. ಒಂದು ತಿಂಗಳು ರಮೇಶಣ್ಣ, ಒಂದು ತಿಂಗಳು. ಇದು ಸಾಕು ನಾಯಿಗೂ ಕೂಡ ಮನೆಗೆ ಬಂದ್ ಕೊಡ್ತಾರೆ ಅಥವಾ ಮನೆಗೆ ಹೋಗ್ಬಿಟ್ಟು ಹಾಕ್ಸ್ಕೋಬೇಕು. ಬೀದಿ ನಾಯಿಗಳೆಲ್ಲ ಇರ್ತಾವ ಅವನ್ನೆಲ್ಲ ಗುರುತು ಮಾಡ್ಕೊಂಡು ಈಗ ಬೇಕಾದ್ರೆ ನಿಮ್ಮ ಏರಿಯಾದಲ್ಲಿ ಇಷ್ಟು ನಾಯಿಗಳವೆ ಅಂತ ಹೇಳ್ಬಿಟ್ಟು ಒಂದ್ ಫೋನ್ ಮಾಡಿ ಹೇಳ್ಬಿಟ್ರೆ ಬಂದು ಅವಕ್ಕೆ ಕೊಡ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡವ್ರೆ. ಇದು ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕೆ ಅಂತ ಅಂದ್ರೆ ಈಗ ಬೀದಿ ನಾಯಿಗಳು ಇದಾವೆ, ನಾವು ಜಾಸ್ತಿ ಆಗ್ಬಾರ್ದು, ಹಂಗ್ ತಡಿಬೇಕು. ಇರೋದನ್ನ ಕಡಿಮೆ ಮಾಡೋದಲ್ಲ, ಅದು ಸ್ವತಂತ್ರವಾಗಿ ಖಾಲಿ ಆಗ್ತವೆ. ಅದಕ್ಕೋಸ್ಕರ ಅವಕ್ಕೊಂಚೂರು ನಾವು ಇದು ಕೊಡಿಸ್ಬಿಟ್ರೆ ಒಂಚೂರು ನೆಮ್ಮದಿಯಾಗಿ ನಿರಾಳವಾಗಿ ಇರ್ಬೋದು. ಕಡುದ್ರು ಹೆಚ್ಚು ಕಮ್ಮಿ ಆಗಿ ಭಯ ಇಲ್ದಂಗ ಇರ್ಬೋದು. ಇಲ್ಲಿ ಏನ್ ಗೊತ್ತಾಣಯ್ಯ, ನೀನ್ ಹೇಳ್ದಂಗೆ ಈಗಾಗಲೇ ಇದ್ರದ್ದು ಜಾಗೃತಿ ಮೂಡಿಸೋ ಕಾರ್ಯಕ್ರಮ ನಡೀತೈತೆ ಸರಿ. ಮುಂದಿನ ಭಾನುವಾರದಿಂದ ಅಕ್ಟೋಬರ್ 28ರವರೆಗೆ ಒಂದು ತಿಂಗಳು ಇದಕ್ಕೆ ಉಚಿತವಾಗಿ ಲಸಿಕೆಗಳು ಕೊಡ್ತಾರೆ ಅಂತಂದ್ರೆ ಲಸಿಕೆ ಕೊಡ್ತಾರೆ ಅಂದ್ರೆ ಈಗ ಏನ್ ಡಾಕ್ಟರ್ಗಳು ಇರ್ತಾರಲ್ಲ ದನ್ನಿನ ಡಾಕ್ಟರ್ಗಳು ಅವರೇ ಮನೆಗೆ ಸಾಕಿರೋ ನಾಯಿಗೆ ಬಂದು ಅವರೇ ಕೊಡ್ತಾರ ಅಥವಾ ನಾವೇ ತಗೊಂಡ್ ಹೋಗ್ಬೇಕು? ಈಗ ನೀನ್ ಸಾಕಿರೋದು ಅವ್ರಿಗೆ ಹೆಂಗ್ ಗೊತ್ತಾಗಬೇಕು? ಸುದ್ದಿ ಗೊತ್ತಾಗಬೇಕು, ಗೊತ್ತಾಗಬೇಕು. ನಾನೇನ್ ಅನ್ಕಂದೆ ಗೊತ್ತಾ ರಮೇಶಣ್ಣ, ಈಗ ನಮ್ಮ ಬೀದಿನಾಗೆ ಒಬ್ಬ ಏನು ಸಾಕಿಲ್ಲ ನಾಯಿಗಳ, ಎಲ್ಲ ಬೀದಿ ನಾಯಿಗಳೇ ಜಾಸ್ತಿ ಇರೋದು. ಹಿಂಗ ಒಬ್ರಿಬ್ರು ಸಾಕಿರೋರು ಯಾಕ ನಂಗೆ ಅಂದೆ ಗೊತ್ತಾಣಯ್ಯ, ಅದು ಇದು ಏನಾದ್ರೂ ಇಂಜೆಕ್ಷನ್ ಕೊಡ್ಸಕ್ಕೆ ಪಡ್ಸಕ್ಕೆ ಆಸ್ಪತ್ರೆಗೆ ಹೋಗಿರ್ತೀವ, ಗೊತ್ತಿರ್ತದಲ್ಲ ಡಾಕ್ಟರ್ಗಳಿಗೆ ಇಂಥವ್ರ ಮನೇಲಿ ಐತೆ ಇಂಥವ್ರ ಮನೇಲಿ ಇಲ್ಲ ಅಂತಂತವ, ಹಂಗೇನಾದ್ರು ಮನ್ ಮನೆಗೆ ಬಂದಾರೇನೋ ಅಂತ ಕೇಳ್ದೆ. ನಾನೇ ಆಸ್ಪತ್ರೆಗೆ ನಮ್ಮ ನಾಯಿಯ ತಗೊಂಡ್ಬಿಟ್ರೆ ಅವರು ಇಂಜೆಕ್ಷನ್ ಮಾಡ್ಬೇಕು, ಮಾಡ್ಬಿಟ್ಟು ಕಳ್ಸ. ಆಮೇಲೆ ಇನ್ನೂ ಒಂದು ಡಬೌಟ್ ನಂಗೆ ಏನು ಗೊತ್ತಾಣಯ್ಯ, ಈ ಮರಿಗಳಿಗೂ ಕೊಡಿಸ್ಬೇಕಾ ಅಥವಾ ಕೊಡಿಸಿದ್ರು ಆಯ್ತದ? ಮರಿಗಳಿಗೂ ಕೊಡಿಸ್ಬೇಕು, ಮರಿಗಳಿಗೂ ಕೊಡಿಸ್ಬೇಕು. ಇನ್ನೇನ್ ಜೊತೆಲೇ ಇದ್ದೇ ಇರ್ತವೆ, ಒಂದು ನಾಯಿಗೆ ಒಂದು ಕಡ್ದಿರ್ತವೆ, ಓಡಿಸಿರ್ತವೆ ಎಲ್ಲವಕ್ಕೂ. ನಾನಾಗ್ಲೇ ಹೇಳಿದ್ನಲ್ಲ, ಸಾಕಿರಂತ ನಾಯಿಗಳು ಜೊತೆಗೆ ಬೀದಿ ನಾಯಿಗಳು ಎಲ್ಲವಕ್ಕೂ ಕೊಡೋ. ಬೀದಿ ನಾಯಿಗಳಿಗೆ ಅವರೇ ಹುಡುಕೊಂಡ್ಬಂದು ಕೊಡ್ತಾರೆ. ಏನ್ ಸಾಕಿರ್ತೀವ ಅದ್ನ ಅಥವಾ ಗಮನಕ್ಕೆ ತಂದ್ರೆ ಅಥವಾ ನಮ್ಮ ಬೀದಿ ಕಡೆಗೆ ಇಂತ ಕಡೆಗೆ ಬಂದಾಗ ಹೇಳಿದ್ರೆ ಅಲ್ಲೇ ಕೊಟ್ಟು ಹೋಯ್ತಾರೆ, ಇಲ್ಲ ಅಂತಂದ್ರೆ ತಗೊಂಡ್ ಹೋದ್ರೆ ಒಂದು ಹಾಕ್ಬಿಟ್ಟು ಕಳ್ಸ್ಕೊಡ್. ಈಗ ಏನ್ ಗೊತ್ತಾ ರಮೇಶಣ್ಣ, ನೀನೀಗ ಗಾಯಕ್ಕೆ ಔಷಧಿ ಹಾಕಬೇಕಾಯ್ತದೆ, ಆದ್ರೆ ಈಗ ಎಷ್ಟು ನಾಯಿ ನಿನ್ನ ಬೆರೆಸ್ದೋ ಅಷ್ಟು ಒಂಚೂರು ಮನಸ್ಸಲ್ಲಿ ಇಟ್ಕ. ಈಗ ಮುಂದಿನ ಭಾನುವಾರದಿಂದ ಅಕ್ಟೋಬರ್ ತಿಂಗಳು 28ನೇ ತಾರೀಕು ಲಸಿಕೆ ಹಾಕ್ತಾರಂತಲ್ಲ, ಈಗ ಭಾನುವಾರ ಹೆಂಗಿರು ರಜೆ ಇರ್ತದೆ ಆಯ್ತಾ, ಏನು ಈ ಆಸ್ಪತ್ರೆ ಬಾಗಿಲು ತೆಗ್ದಿರಕಲ್ಲ. ಸೋಮವಾರ ನಂತರ ಹೋಗ್ಬಿಟ್ಟು ನೋಡಿ ಹಾಕೊಟ್ರೆ ನಮ್ಮ ಬೀದಿನಾಗೆ ಅಕ್ಕಪಕ್ಕದ ಬೀದಿನಾಗೆ ಈಟೋ ನಾಯಿಗಳಿವೆ, ನೀವ್ ಹೆಂಗಾದ್ರು ಸರಿ ಪುರ್ಸೊತ್ ಮಾಡ್ಕೊಂಡು ಬಂದು ಅವುಗಳಿಗೆ ಲಸಿಕೆ ಕೊಟ್ರೆ ನಮ್ಮಂತವ್ರದ್ದು ಮತ್ತೆ ಮಕ್ಕಳು ಮರಿಗಳದ್ದು ಮತ್ತೆ ಇನ್ನ ಏನ್ ಬೇರೆ ಬೇರೆ ಪ್ರಾಣಿಗಳವೆ ಅವಕ್ಕೆಲ್ಲ ಉಸಿ ಒಂಚೂರು ಆರೋಗ್ಯ ಅಂತ ಹೇಳಿ ಮಾಡೋಣಂತೆ. ಓಣೆಯ ನೋಡ್ ಆಗ್ಲಿ, ನಾ ಮಾತಾಡ್ತಾ ಕೂತ್ಕಂದೆ ನಮ್ಮನೆಯೊಳಾಗ್ಲೇ ಫೋನ್ ಮೇಲೆ ಫೋನ್ ಮಾಡ್ತಾವಳೆ. ಈಗ ನಾನು ಈಗ ಬಿರು ಬಿರನೆ ಹೊಂಟೋಗ್ಬಿಟ್ಟು ಕೈ ಕಾಲು ತಕೊಂಡು ಧೂಪ ಹಾಕ್ತಿರ್ತೀನಿ, ನೀವಿಬ್ರು ರೆಡಿ ಆಗ್ಬಿಟ್ಟು ಬನ್ನಿ, ಊಟ ಮಾಡ್ಕೊಂಡು ಬರೋರಂತೆ. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆ ಅರಳಿಕಟ್ಟೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಜಿಡಿ ರಮೇಶ್. ಆತ್ಮೀಯ ರೈತ ಬಾಂಧವರೇ, ಅರಕಲಗೂಡಿನ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಪ್ರಕಟಣೆ ಹೀಗಿದೆ. ಜೇನು ಸಾಕಾಣಿಕೆ ಮತ್ತು ಸಾವಯವ ಕೃಷಿ ಕುರಿತಂತೆ ತರಬೇತಿಗೆ ನೋಂದಾಯಿಸಿಕೊಳ್ಳಲು ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಅರಕಲಗೂಡು ಇವರ ವತಿಯಿಂದ ಹಾಸನ ಜಿಲ್ಲೆಯ ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ಜೇನು ಸಾಕಾಣಿಕೆ ಮತ್ತು ಸಾವಯವ ಕೃಷಿ ಕುರಿತಂತೆ ತರಬೇತಿಯನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ. 2 ದಿನಗಳ ತರಬೇತಿಗಳು ಇರಲಿದ್ದು ಆಸಕ್ತ ರೈತರು ಈ ತರಬೇತಿಯಲ್ಲಿ ಭಾಗವಹಿಸಬಹುದು. ಜೊತೆಗೆ ಪ್ರಗತಿಪರ ರೈತರ ತಾಕಿಗೆ ಕ್ಷೇತ್ರ ಭೇಟಿಗೆ ಅವಕಾಶವನ್ನು ಕೂಡ ಮಾಡಿಕೊಡಲಾಗುತ್ತೆ. ಈ ತರಬೇತಿಯಲ್ಲಿ ಭಾಗವಹಿಸಲು ಆಸಕ್ತಿ ಇರುವಂತಹ ರೈತರು ಅಥವಾ ರೈತ ಮಹಿಳೆಯರು ಕೃಷಿ ಅಧಿಕಾರಿ ಫರ್ಹೀನ್ ಅಂಜುಮ್ ಇವರನ್ನ ದೂರವಾಣಿ ಮುಖಾಂತರ ಸಂಪರ್ಕಿಸಬಹುದು. ಇವರ ದೂರವಾಣಿ ಸಂಖ್ಯೆ 7411014192. ಈ ಸಂಖ್ಯೆಯಲ್ಲಿ ಫರ್ಹೀನ್ ಅಂಜುಮ್ ಅವರನ್ನ ಸಂಪರ್ಕಿಸಬಹುದು. ಇವರು ಕೃಷಿ ಅಧಿಕಾರಿ. ಇನ್ನು ಅರಕಲಗೂಡಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಎಆರ್ ಪ್ರಸನ್ನ ಅವರ ಸಂಪರ್ಕಕ್ಕಾಗಿ ಸಂಖ್ಯೆ ಹೀಗಿದೆ: 9480350540. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ತರಬೇತಿಯನ್ನ ಸದುಪಯೋಗವನ್ನ ಮಾಡಿಕೊಳ್ಳಬಹುದು. ತರಬೇತಿಯ ದಿನಾಂಕ ಮತ್ತು ವಿಷಯ ಹೀಗಿದೆ: ಬರುವ 24 ಮತ್ತು 25ನೇ ತಾರೀಕು 2 ದಿನಗಳ ಕಾಲ ಜೇನು ಸಾಕಾಣಿಕೆ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಅಂತಂದ್ರೆ ಬರುವ ಬುಧವಾರ ಮತ್ತು ಗುರುವಾರದಂದು 2 ದಿನಗಳ ಕಾಲ ಜೇನು ಸಾಕಾಣಿಕೆ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಇನ್ನು ಶುಕ್ರವಾರ ಮತ್ತು ಶನಿವಾರ ಅಂತಂದ್ರೆ 26 ಮತ್ತು 27ನೇ ತಾರೀಕಿನಂದು ಸಾವಯವ ಕೃಷಿ ಕುರಿತಂತೆ ತರಬೇತಿಯನ್ನು ನೀಡಲಾಗುತ್ತೆ. ಹಾಗೇನೆ ಮುಂದಿನ ಸೋಮವಾರ ಮತ್ತು ಮಂಗಳವಾರ ಅಂತಂದ್ರೆ 29 ಮತ್ತು 30ನೇ ತಾರೀಕಿನಂದು 2 ದಿನಗಳ ಕಾಲ ಜೇನು ಸಾಕಾಣಿಕೆ ಕುರಿತಂತೆ ತರಬೇತಿಯನ್ನ ನೀಡಲಾಗುತ್ತೆ. ಆಸಕ್ತ ರೈತ ಬಾಂಧವರು, ರೈತ ಮಹಿಳೆಯರು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಉಪಯೋಗವನ್ನ ಮಾಡಿಕೊಳ್ಬೇಕು ಅಂತ ಹೇಳಿ ಪ್ರಕಟಣೆಯಲ್ಲಿ ಕೋರಲಾಗಿದೆ. ರೈತ ಬಾಂಧವರೇ ಗಮನಿಸಿಕೊಳ್ಳಿ, ಫರ್ಹೀನ್ ಅಂಜುಮ್ ಅವರ ಸಂಖ್ಯೆ 7411

ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೌರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ಗಲ್ಲು ಗಲ್ಲೆಮುತ ಗೆಜ್ಜೆ ಗಲ್ಲು ಸಾಧೆಮುತ ಗೆಜ್ಜೆ ಗಲ್ಲು ಸಾಧೆಮುತ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದ ರೋಕುಳಿಯಾ